ವಿಂಜಕೋವಾಯ ತಾಲೂಕ ವ್ಯಂಗ್ಯಸ್ಯಾಕಾರತಾಮಿಯಾರ್ಥವ್ಯಂಜಕತ್ವಾಧಿ ಅರ್ಥಾಕಾರ ಪ್ರದೃಶ್ಯತೆ. ಪ್ರಕಾಶವು ಹೇಗೆ ಆ ವಸ್ತುವಿನ ಆಕಾರವನ್ನು ಹೊಂದಿಬಿಡುತ್ತದೆ, ಅದರ ಸ್ವತಃ ಪ್ರಕಾಶದಲ್ಲಿ ಯಾವ ಚೇಂಜ್ ಆಗಿಲ್ಲ. ಇದೊಂದು ವಿಶೇಷವಾದ ಪಾಯಿಂಟ್ ಅನ್ನ ನೀವು ಜೊತೆಗೆ ಇಟ್ಕೋಬೇಕು. ನಾವು ಆಯಿತು ಅಂತ ಮಾತಾಡ್ತೀವಿ, ಏನು ಆಗಿಲ್ಲ ಅಂತ ಮಾತಾಡ್ತೀವಿ. ಅಂದ್ರೆ ನಮಗೆ ಎರಡು ನಾಲ್ಕಿವೆ ಅಂತ ಅರ್ಥ ಅಲ್ಲ. ಆಯಿತು ಅನ್ನೋದು ಯಾವ ಅರ್ಥದಲ್ಲಿ, ಆಗಿಲ್ಲ ಅನ್ನೋದು ಯಾವ ಅರ್ಥದಲ್ಲಿ? ನಾಮ ರೂಪಗಳ ಉಪಾಧಿಗಳ ಅರ್ಥದಲ್ಲಿ ಅಲ್ಲಿ ಆಯಿತು ಅಂತ ಅರ್ಥ. ಆದರೆ ವಾಸ್ತವಿಕವಾಗಿ ಆಗುವಿಕೆ ಅದು ಭ್ರಮ. ಆಗುವಿಕೆಯಲ್ಲಿ ಸತ್ಯತ ಇಲ್ಲ. ಯಾವುದೇ ಬದಲಾವಣೆಯಲ್ಲಿ ಸತ್ಯತ ಇದ್ದದ್ದಾದರೆ ಅದು ಮುಂದಿನ ಬದಲಾವಣೆಗೆ ಅದು ಮತ್ತೆ ಮುಂದುವರಿಯೋದಿಲ್ಲ. ಆದರೆ ಇಲ್ಲಿ ವಿಕಾರಗಳಾಗ್ತಾನೆ ಇರ್ತವೆ, ಆದ್ರಿಂದ ಏನೂ ಬದಲಾಗಿಲ್ಲ ಅಂತಲೇ ಅರ್ಥ. ಆಭಾಸ, ಬರೀ ಆಭಾಸ ಅಷ್ಟೇ. ಏನು ನೀವೇ ನೋಡಿ, ಎಲ್ಲೋದ್ನ ಘಟ ನೀವೇ ನೋಡಿ, ಎಲ್ಲಿದೆ ಘಟ ಅಂತ ಹೇಳಿದ್ರೆ ನೀವು ತೋರಿಸ್ತೀರ, ಕೈಯಲ್ಲಿ ಹಿಡಿದೆ ತೋರಿಸ್ತೀರ. ಏನ್ ಹಿಡಿದಿರಾ? ಬಾಯಿ, ಕಂಠ, ಹೊಟ್ಟೆ. ಘಟ ಮುಟ್ಟಿ ತೋರಿಸಿದ್ರೆ ನೀವು ಏನು ಹೊಟ್ಟೆ ಮುಟ್ತೀರ? ನಾನು ಕೇಳ್ತೀನಿ, ಹಂಗಾರೆ ಹೊಟ್ಟೆ ಘಟನಾ? ಹಂಗಲ್ಲ ಸ್ವಾಮಿ, ಹೊಟ್ಟೆ ಬಾಯಿ ಎಲ್ಲ ಸೇರಿಸಿದ್ರೆ ಘಟ ಆಯ್ತು. ಒಂದು ನಾಲ್ಕು ಹೊಟ್ಟೆ ತೊಗೊಂಡ್ರೆ ಒಂದು ನಾಲ್ಕು ತರ ತೊಗೊಂಡ್ರೆ ಇಲ್ಲ, ಹಂಗಲ್ಲ ಸ್ವಾಮಿ. ಮತ್ತೇನು ನೀವು ವಿಚಾರ ಮಾಡ್ತಾ ಹೋದ್ರೆ ಈ ಉಪಾಧಿ ಇದು ಉಪಾಧಿ ಮಾತ್ರ, ಈ ಆಕಾರ ಇದು ಆಕಾರ ಮಾತ್ರ. ಈ ಆಕಾರವು ವಿಕಾರವನ್ನು ಹೊಂದ್ತಾ ಇರ್ತದೆ, ಇದಕ್ಕೆ ಯಾವ ಸತ್ಯತಾ ಇಲ್ಲ. ಹಾಗೆಯೇ ಪ್ರಪಂಚದ ಎಲ್ಲ ವಸ್ತುಗಳು, ಎಲ್ಲ ಪದಾರ್ಥಗಳು, ಎಲ್ಲ ಶರೀರಗಳು, ಎಲ್ಲ ಉಪಾಧಿಗಳು ಅಷ್ಟೆ. ಒಂದಕ್ಕೆ ಸರಿಸಮವಾಗಿ ಎಲ್ಲವನ್ನೂ ಸೇರಿಸ್ಕೊಂಡ್ಬಿಡ್ಬೇಕು. ಜಗತ್ತೇ ವಿಕಾರ ಸಹಿತವಾದ ಜಗತ್ತು. ಈ ಜಗತ್ತು ನಾಮರೂಪಗಳಿಂದ ತುಂಬಿಕೊಂಡಿದೆ. ನಾಮರೂಪಗಳನ್ನು ತುಂಬಿಕೊಂಡಂತ ಈ ಜಗತ್ತು ಯಾವ ಸತ್ಯತೆಯನ್ನು ಹೊಂದಿಲ್ಲ. ಸಮಸ್ತ ವಸ್ತುಗಳು ಅವು ಪ್ರಕಾಶಗೊಂಡಿವೆ. ಬುದ್ಧಿ, ಅಂತಃಕರಣ, ಮನಸ್ಸು ಇವುಗಳಲ್ಲಿ ಪ್ರಕಾಶಗೊಂಡಿವೆ. ಪ್ರಕಾಶಗೊಂಡಾಗ ಈ ಅಂತಃಕರಣ ಅಥವಾ ಈ ಮನಸ್ಸು ಆಕಾರವನ್ನೇ ಹೊಂದಿಬಿಡ್ತದೆ. ಉದಾಹರಣೆಗೆ ಆನೆ ಅಂತ ಹೇಳಿದೆ, ಈಗ ನಿಮ್ಮ ಮನಸ್ಸಿನ ತುಗಲ ಏನಿದೆ? ಒಂದು ಎದುರಿಗಿರುವಂತಹ ಮಡಿಕೆ ಅಂತ ಹೇಳಿದಾಗ ಎದುರಿಗಿರಬಹುದು, ಅದು ನನ್ನ ಮನಸ್ಸಿನಲ್ಲಿ ಪೂರ್ತಿ ತುಂಬಿಕೊಳ್ಳುತ್ತೆ. ಎದುರು ಇಲ್ಲದೆ ಇದ್ದಂತಹ ವಸ್ತು ಆನೆ ಅಂತ ಹೇಳ್ತೇನೆ, ಅದು ಕೂಡ ನಮ್ಮ ಮನಸ್ಸು ತುಂಬಿಕೊಳ್ಳುತ್ತೆ. ಪ್ರತಿಯೊಂದು ಕ್ಷಣವೂ ಈ ಪ್ರಕಾರವಾಗಿ ಮನಸ್ಸು ತನ್ನನ್ನು ತಾನು ಅವುಗಳನ್ನು ಬೆಳಗ್ತಾ ಹೋಗ್ತದೆ, ಅವುಗಳನ್ನು ಕೂಡ್ತಾ ಹೋಗ್ತದೆ. ಇದು ಸ್ವಲ್ಪ ಪೀಠಿಕಾಪೂರ್ವಕವಾದ ವಿಶ್ಲೇಷಣೆ ಕೊಡ್ತೀನಿ. ಏನು ಇದು ಹಿಂಗೆ ಕೂಡ್ಕೋತದೆ? ಏನು ಕೂಡ್ಕೋತದೆ? ಆತ್ಮ ಕೂಡ್ಕೊಳ್ತದ? ನಾವು ಮೊನ್ನೆ ಅಭ್ಯಾಸ ಮಾಡಿದ್ದೀವಿ, ಇವು ಮೂಲಗಳು ಸಂಘಾತವಾದಾಗ ಮಾತ್ರ ಜೀವ ಅನ್ಸ್ಕೊಳ್ತದೆ. ಯಾವ ಮೂಲಗಳು? ಚೈತನ್ಯ, ಚೈತನ್ಯದ ಪ್ರತಿಬಿಂಬ, ಆಮೇಲೆ ಚೈತನ್ಯದ ಆಭಾಸ. ಇವು ಮೂರು ಕೂಡಿಕೊಂಡಾಗ ಮಾತ್ರ ಜೀವ ಅನ್ಸ್ಕೊಳ್ತಾನೆ. ಚೈತನ್ಯ, ಸೂಕ್ಷ್ಮ ಶರೀರ, ಆನಂತರ ಚೈತನ್ಯದ ಪ್ರತಿಬಿಂಬ. ಪ್ರತಿಬಿಂಬ ಜಡ ಅಲ್ವೇ? ಜಡ ಹೌದು, ಆದ್ರೆ ಆ ಜಡವಾದದ್ದು ಅದು ಕೂಡ ಕೆಲವು ಸಲ ಭಾರಿ ಚೇತನವಾಗಿ ಕೆಲಸ ಮಾಡ್ತದೆ ಅನ್ನಕ್ಕೆ ನಿಮ್ಮ ಹತ್ರ ಸಾಕಷ್ಟು ಉದಾಹರಣೆಗಳಿವೆ. ಬಟ್ಟೆ ಒಗಿಲಿಕ್ಕೆ ಹೋಗ್ತಾಳೆ, ಬಟ್ಟೆ ಒಗೆದು ಆ ಎಲ್ಲ ಬಕೆಟ್ ನೀರಿನಲ್ಲಿ ತಂದು ಇಡ್ತಾಳೆ, ಅದು ಅಕಸ್ಮಾತ್ ಒಂದು ಮಗು ಓಡಿ ಬರ್ತದೆ, ಹೇಳ್ತದೆ ಅಮ್ಮ ಅಮ್ಮ ಭಗವಂತನ ಪವಾಡ ಜಾಗ್ಬಿಟ್ಟಿದೆ ಅಂತ. ಏನು ಪವಾಡಪ್ಪ ಅಂದರೆ ಕೋಣೆ ಎಲ್ಲ ಬೆಳಕಾಗಿದೆ, ಕೋಣೆ ಎಲ್ಲ ಬೆಳಕಾಗಿದೆ. ಹೌದ, ಆ ಕೋಣೆ ಲೈಟ್ ಹಾಕಿದ್ರೆ ಎಷ್ಟು ವರ್ಷ ಆಗೋಯ್ತು, ಅದೇನು ಬೆಳಕಾಗ್ತದೆ? ಇಲ್ಲ ಬೆಳಕ. ಅಷ್ಟೇ ಅಲ್ಲ, ಆ ಬೆಳಕಿನಲ್ಲಿ ರಾಮದೇವರು, ವಿಷ್ಣುದೇವರು, ಈಶ್ವರ, ಪರಮಾತ್ಮ ಎಲ್ಲರೂ ಪ್ರತ್ಯಕ್ಷ ಆಗಿಬಿಟ್ಟಿದ್ದಾರೆ ಮಗುವಿನ ಹೇಳಿಕೆ. ಆದ್ರೂ ನೋಡೋಣ ಅಂತ ಹೋಗ್ತಾರೆ. ಹೋದಾಗ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಹೋಗ್ತಾರೆ, ಅಲ್ಲಿ ಹೋಗಿ ನೋಡ್ತಾರೆ ನಿಜವಾಗ್ಲೂ ಎಲ್ಲ ಬೆಳಕಾಗ್ಬಿಟ್ಟಿರ್ತದೆ, ಲೈಟ್ ಎಲ್ಲೂ ಹಾಕಿಲ್ಲ, ದೀಪ ಎಲ್ಲೂ ಬೆಳಗಿಲ್ಲ, ಆದ್ರೂ ಎಲ್ಲ ಬೆಳಕಾಗ್ಬಿಟ್ಟಿರ್ತದೆ. ಹೇಗಾಯ್ತಪ್ಪ ಇದು ಬೆಳಕು? ಅಷ್ಟರಲ್ಲಿ ಆ ಕೊನೆ ಕೊನೆಗೆ ಬಂದವರು ಇದ್ದಾರಲ್ಲ, ಅವರು ಆ ಬಕೆಟ್ ಅನ್ನು ಇಡುತ್ತಾರೆ. ಬಕೆಟ್ ಅನ್ನು ಇಡಿದ ತಕ್ಷಣ ಆ ಬೆಳಕೆಲ್ಲ ಹೋಗ್ಬಿಡ್ತಾರೆ. ಆ ಬೆಳಕು ಮುಂದಿನ ಇಲ್ಲಿಂದ ಪ್ರತಿಬಿಂಬ, ಪ್ರತಿಬಿಂಬ ಜಡ ಹೋದದ್ದು, ಜಡವಾದರೂ ಕೆಲಸ ಮಾಡ್ತಾ ನೀವು ವಾದ ಮಾಡಿ. ಪ್ರತಿಬಿಂಬ ಕೆಲಸ ಮಾಡೋದಿಲ್ಲ ಅಂತ ವಾದ ಮಾಡಿ. ಇದು ಆಗಿ ನನ್ನ ಕಣ್ಣಿದ್ರೆ ಆಗಿದ್ದು ಉದಾಹರಣೆ ಇತ್ತು. ಎಲ್ಲ ಬೆಳಕ್ ಅಲ್ಲಿ ಪ್ರತ್ಯಕ್ಷ ಯಾರಾದ್ರು ದೇವರು, ಯಾರು ದೇವ್ರು ಗೊತ್ತಾ? ಫೋಟೋಗಳು ಅವ್ ಮೊದಲು ಇದ್ದು ಅಲ್ಲಿ, ಆದ್ರೆ ಯಾರಿಗೂ ಕಾಣಿಸ್ತಿದ್ದಿಲ್ಲ. ಯಾಕೆ ಕಾಣಿಸ್ತಿದ್ದಿಲ್ಲ? ಕತ್ಲಿ ಇತ್ತು. ಹೇಳಿಕ್ ಕಾರಣ ಅಂತಂದ್ರೆ ಮನಸ್ಸು ಬುದ್ಧಿಗಳು ಯಾವಾಗ ಬೆಳಗುತ್ತವೆ ಅದು ಸ್ವತಃ ಮನಸ್ಸಿಗೆ ಬೆಳಗುವ ಶಕ್ತಿ ಇಲ್ಲ. ಹಾಗಾದ್ರೆ ಏನು ಬೆಳಗ್ತದೆ? ಮನಸ್ಸನ್ನ ಮನಸ್ಸಿನಲ್ಲಿ ಪ್ರವೇಶವಾದಂತಹ ಚಿಚ್ಛಾಯ ದೃಶ್ಯ ವಿವೇಕದಲ್ಲಿ ಇದೇ ಮಾತಾಡ್ತಾರೆ. ಚಿಚ್ಛಾಯ ವೇಷತೋ ಬುದ್ಧು ಬುದ್ಧವು ಚಿತ್ ಛಾಯ ಆವೇಶತಃ ಚೈತನ್ಯದ ಪ್ರತಿಬಿಂಬ. ಛಾಯಾ ಅಂದ್ರೆ ಪ್ರತಿಬಿಂಬ, ಆವೇಶ ಅಂದ್ರೆ ಪ್ರವೇಶ. ಅವಾಗ ದ್ವಿಧಾಸ್ಥಿತ ಎರಡಾಗಿ ತೋರ್ತದೆ. ಹಾಗೆ ಇಲ್ಲಿ ಕೂಡ ಈ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ, ಯಾವಾಗ ವಸ್ತು ಎದುರಿಗಿರ್ತದೆ ಮನಸ್ಸು ಆ ವಸ್ತುವಿನಲ್ಲಿ ಪೂರ್ತಿ ತುಂಬಿಕೊಂಡ್ಬಿಡ್ತದೆ. ತುಂಬಿಕೊಂಡಾಗ ಅದು ಘಟ್ಟಮಯ, ಮನಸ್ಸು ಪೂರ್ತಿ ಏನಾಗ್ತದೆ? ಘಟ್ಟಮಯ. ಈ ಪ್ರಕಾರವಾಗಿ ನಮಗೆ ಎರಡು ಸಿಕ್ಕು ಈಗ, ಒಂದು ಮೃಣಮಯ, ಇನ್ನೊಂದು ಮನೋಮಯ. ಒಂದು ಮೃಣಮಯ, ಇನ್ನೊಂದು ಮನೋಮಯ. ನಾವು ಯಾವ್ದ್ರಲ್ಲಿ ಜೀವನ ಮಾಡ್ತೀವಿ? ನಾವು ಮನೋಮಯದ್ರಲ್ಲಿ ಜೀವನ ಮಾಡ್ತೀವಿ, ಮೃಣಮಯದ್ರೊಳಗೆ ಯಾರು ಜೀವನ ಮಾಡೋದಿಲ್ಲ. ಆಭರಣಗಳು ಚಿನ್ಮಯ, ಚಿನ್ನ ಚಿನ್ಮಯ, ಹೌದಾ? ಕಾಟನ್ಮಯ, ಇವೆಲ್ಲ ಈಶ್ವರ ನಿರ್ಮಿತವಾದಂತಹ ಜಗತ್ತಿನಲ್ಲಿ. ಈ ಜಗತ್ತಿನಲ್ಲಿ ಜೀವನ ಮಾಡೋದು ಅಂದ್ರೇನು? ವಸ್ತುಗಳನ್ನ ಪದಾರ್ಥಗಳನ್ನ ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡ್ತಾ ಹೋಗ. ಇನ್ನ ಜೀವನ ಜಗತ್ತು ಹೇಗಿದೆ ಹಾಗಾದ್ರೆ ನಾವು ಅದನ್ನ ಆಕ್ಸೆಪ್ಟ್ ಮಾಡೋದಿಲ್ಲ. ಏನ್ ಮಾಡ್ತಾನ ಅವನು? ತನ್ನ ಮನಸ್ಸು ಬುದ್ಧಿಗಳು ಅದು ಇನ್ನೊಂದ್ಸಲ ವಿಷಯ ತಿಳ್ಕೊಳ್ರಿ. ಆ ಚಿತ್ ಆಭಾಸ, ಆ ಚೈತನ್ಯದ ಪ್ರತಿಬಿಂಬ ಏನಿದೆಯೋ ಆ ಚೈತನ್ಯದ ಪ್ರತಿಬಿಂಬ ಅದು ಇಂದ್ರಿಯಗಳ ಮೂಲಕವಾಗಿ ವಿಷಯಗಳನ್ನ ಟಚ್ ಮಾಡುವ ಪೂರ್ವದಲ್ಲಿ, ಆ ಇಂದ್ರಿಯಗಳ ಮೂಲಕವಾಗಿ ಆಕ್ಟಿವೇಟ್ ಆಗುವ ಪೂರ್ವದಲ್ಲಿ ಏನಾಗ್ತದೆ? ನಮ್ಮ ಒಳಗಿರುವಂತಹ ಸತ್ವ ರಜಸ್ಸು ತಮಸ್ಸು ಸಂಸ್ಕಾರಗಳು ಅಲ್ಲಿರುವಂತಹ ಎಲ್ಲ ಅವಗುಣಗಳು, ಪಾಸಿಟಿವ್ ನೆಗೆಟಿವ್ ಥಾಟ್ಸ್ ಇವೆಲ್ಲವನ್ನು ತನ್ನ ಜೊತೆ ತಗೋತದೆ. ಹೆಂಗೆ ಗಾಳಿ ಬೀಸಿದಾಗ ಎಲ್ಲ ಇನ್ಫೆಕ್ಷನ್ಸ್ಗಳನ್ನು ತಗೊಂಡು ಬರ್ತವೆ, ಅದು ಹಂಗೆ ಸುಮ್ಮನೆ ಬರೋದಿಲ್ಲ. ಸುಗಂಧ ಇದ್ದರೆ ಸುಗಂಧ ತಗೊಂಡು ಬರ್ತದೆ, ದುರ್ಗಂಧ ಇದ್ದರೆ ದುರ್ಗಂಧ ತಗೊಂಡು ಬರ್ತದೆ. ಹಾಗೆ ಎಲ್ಲ ತಗೊಂಡು ಆಮೇಲೆ ಪ್ರವೇಶ ಆಗ್ತದೆ. ಏನೇ ಪ್ರವೇಶ ಆಗ್ತದೆ, ಘಟವನ್ನು ಪ್ರವೇಶ ಆಗ್ತದೆ. ಆ ಘಟವನ್ನು ಪ್ರವೇಶವಾದಾಗ ಏನಾಗ್ತದೆ, ಘಟಾಮೇಯ, ಮೇಯ ಅಂದರೆ ಪ್ರಮೇಯ, ಪ್ರಮೇಯ ಅಂದರೆ ವಸ್ತು. ಸೊ ಈ ಪ್ರಮೇಯ ವಸ್ತುವನ್ನು ಯಾವಾಗ ಅದು ಮನಸ್ಸು ಪ್ರವೇಶ ಆಗ್ತದೆ, ಆವಾಗ ಜೊತೆ ಏನಿದೆ ಇವೆಲ್ಲ ಇವೆ, ಎಲ್ಲ ಕ್ಯಾರೆಕ್ಟರ್ಸ್ ಇವೆ. ಇದರೊಳಗೆ ಹೋಗಿ ಪ್ರವೇಶ ಆದ ತಕ್ಷಣ ನಮ್ಮಲ್ಲಿ ಅದ್ರ ಬಗ್ಗೆ ಶುರು ಆಗ್ತದೆ. ನನಗಿಷ್ಟ ಆಯಿತು, ನನಗಿಷ್ಟ ಆಗಲಿಲ್ಲ, ಯಾಕೋ ಇದು ಸರಿ ಆಗಲಿಲ್ಲ, ನನಗೆ ಹಾಗಾಗಬೇಕಾಗಿತ್ತು, ಹೀಗಾಗಬೇಕಾಗಿತ್ತು, ನಾನಾ ಪ್ರಕಾರವಾದಂತಹ ನಮ್ಮ ಮನೋಭಾವನೆಗಳ ವ್ಯತ್ಯಾಸ ಅಲ್ಲಿ ಕಂಡು ಬರ್ತದೆ. ಆ ಕರ್ತೃತ್ವ ಭಾವ, ಭೋಕ್ತೃತ್ವ ಭಾವ, ಅಹಂಕಾರ, ಮೋಹ, ವ್ಯಾಮೋಹ, ರಾಗದ್ವೇಷ, ಕೋಪತಾಪಗಳು ಎಲ್ಲ ಇಷ್ಟೇ ಇದೆ ನೋಡಿ ಪ್ರಕ್ರಿಯೆ. ಇದು ಹೀಗಾಗ್ತದೆ ಕೆಲಸ, ಈಗ ಹೀಗೆ ಆಗ್ತಾ ಇರ್ತದೆ, ಎವ್ರಿ ಸೆಕೆಂಡ್ ಹೀಗೆ ಆಗ್ತಾ ಇರ್ತದೆ. ಇಂಟೆಲಿಜೆಂಟ್ ಜೀವನ ಅಂದ್ರೆ ಹೇಗಂತಂದ್ರೆ, ನಾನು ಇವುಗಳನ್ನ ಎದುರಿಸಬೇಕು ಅಂತಂದ್ರೆ ಫೈಟ್ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನ ಈಶ್ವರ ಕೃತ, ಇದೊಂದು ವ್ಯವಸ್ಥಾ. ಬಿರುಗಾಳಿ ಬೀಸ್ತದೆ, ಇದೊಂದು ವ್ಯವಸ್ಥಾ. ಬಿಸಿಲು ಪ್ರಖರವಾಗ್ತದೆ, ಇದೊಂದು ವ್ಯವಸ್ಥಾ. ಬಿಸಿಲು ಸೌಮ್ಯವಾಗಿದೆ, ಇದೊಂದು ವ್ಯವಸ್ಥಾ. ನೀರು ಪ್ರವಹಿಸ್ತಾ ಇರ್ತದೆ, ಇದೊಂದು ವ್ಯವಸ್ಥಾ. ಗುರುತ್ವಾಕರ್ಷಣ ಶಕ್ತಿ ಇದೆ, ಇದೊಂದು ವ್ಯವಸ್ಥಾ. ಬೆಂಕಿ ಉರಿತಾ ಇದೆ, ಇದೊಂದು ವ್ಯವಸ್ಥಾ. ಇಷ್ಟು ಡಿಗ್ರಿ ನೀರು ಕಾಸಿದ್ದಾದ್ರೆ ನೀರು ಕುದೀತದೆ, ಇದೊಂದು ವ್ಯವಸ್ಥಾ. ಇಷ್ಟು ಇಂತಹ ಕುದಿಯೋ ನೀರಿನಲ್ಲಿ ಅಕ್ಕಿ ಇದ್ದದ್ದಾದ್ರೆ ಅಕ್ಕಿ ಬೇಯ್ತದೆ, ಇದೊಂದು ವ್ಯವಸ್ಥಾ. ಸಮಸ್ಲೋ ಸಮಸ್ಲೋ ಉತ್ತನ ಜಲ್ದಿ ಸಮಸ್ಲಿ ಈಗ ಉತ್ತನ ಜಲ್ದಿ ಗುರುತಿಸ್ರಿ. ಅನ್ನ ಯಾರು ಮಾಡಿದ್ರು ನಿಮ್ಮ ಮನೆಯೊಳಗೆ ಅಂತ ಕೇಳ್ತೀನಿ. ಸಹಜವಾಗಿ ಹೇಳ್ತೀರಿ, ಇನ್ನು ಯಾರಿದ್ದಾರೆ ಸ್ವಾಮೀಜಿ, ನಾನೇ ಮಾಡಿದೆ. ಅನ್ನ ಹೇಗೆ ಮಾಡ್ತಾರೆ ಸ್ವಾಮಿ ಗೊತ್ತಿಲ್ಲ ನಮಗೆ. ನಾನು ಸನ್ಯಾಸಿ, ನನಗೇನು ಗೊತ್ತಾಗ್ತದೆ, ನಾವು ನಿರಗ್ನಿಗಳು. ಏನೋ ಕೆಲಸ ಹೇಳೋದು ಕರೆಕ್ಟ್. ನಿರಗ್ನಿ ಅಂದ್ರೆ ಸನ್ಯಾಸಿಗಳಿಗೆ ಅಗ್ನಿಯ ಸಂಬಂಧ ಇರುವುದಿಲ್ಲ. ಅಗ್ನಿ ಅಂದ್ರೆ ನಾವು ಯಜ್ಞ, ಯಾಗ, ಹೋಮ, ನಾರಾಯಣ ನಾರಾಯಣ ನಾರಾಯಣ ಶಿವಾರ್ಪಣ ಎಲ್ಲ ಬಿಟ್ಬಿಟ್ಟಿರ್ತೀವಿ. ಸೊ ನನಗೇನು ಬರ್ತದಮ್ಮ ನಮ್ಗೆ ಗೊತ್ತಿಲ್ಲ. ಅಯ್ಯೋ ಸುಲಭ ಸ್ವಾಮೀಜಿ, ಅದು ಹೆಚ್ ಪಿ ಗ್ಯಾಸ್ ಅಂತ ಇರ್ತದೆ. ಆಮೇಲೆ ಕುಕ್ಕರ್ನಲ್ಲಿ ನೀರಿಡೋದು, ಅಕ್ಕಿ ತೊಳೆಯೋದು, ಅಕ್ಕಿಯನ್ನು ಹಾಕಿ ಒಂದಿಷ್ಟು ನೀರು ಹಾಕೋದು, ಅನ್ನ ಆಮೇಲೆ ಏನು, ಆಮೇಲೆ ಅನ್ನ ಆಗ್ತದೆ. ಹಾಗಾದ್ರೆ ನನಗೆ ಹೇಳು, ಅನ್ನ ಆಗ್ತದೋ ಅನ್ನ ಮಾಡ್ತೀಯೋ? ಅದನ್ನು ನೀವೆಲ್ಲ ಪ್ರಶ್ನೆ ಕೇಳ್ಕೊಡ್ರಿ. ಅನ್ನ ಆಗ್ತದೋ ಅನ್ನ ಮಾಡ್ತಾರೋ? ಅನ್ನ ಊಟ ಮಾಡ್ತಾರೆ, ಆದರೆ ಆಗೋ ಅನ್ನ ಯಾರು ಹೆಣ್ಮಕ್ಕಳು ನೀವು ಮಾಡಿದ ಕಾರ್ಯದ ಬಗ್ಗೆ ಅಭಿಮಾನ ಪಡೋ ಅವಶ್ಯಕತೆ ಇಲ್ಲ. ತನ್ನ ಪಾಲಿಗೆ ತಾನು ಆಗ್ತಾ ಇರ್ತದೆ. ದೋಸೆ ಆಗ್ತದೆ, ದೋಸೆ ಯಾರು ಮಾಡೋದಿಲ್ಲ. ವಂದನಾ, ದೋಸೆ ಆಗ್ತದೆ. ಇದು ವ್ಯವಸ್ಥೆ. ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಡ್ರೈವ್ ಆಟ್, ಐ ವಾಂಟ್ ಟು ಮೇಕ್ ಯು ಸೀ ಹೌ ಈಶ್ವರ ವರ್ಕ್ಸ್. ನಾವೇನ್ ತಿಳ್ಕೊಂಡಿವಿ, ಅಕಸ್ಮಾತ್ ಏನಾದ್ರೂ ಯಾರ್ದ್ರ ಕೈಗೆ ಅಕಸ್ಮಾತ್ ಒಂದು ಚೈನ್ ಸಿಕ್ಬಿಟ್ರೆ ಅಪ್ಪ ಈಶ್ವರ ಪವಾಡ ನೋಡ್ರಿ, ಅವರು ಕ್ಯಾಂಪ್ ಹೋಗಿ ಬಂದ್ರು ಒಂದು ಚೈನ್ ಸಿಕ್ಬಿಡ್ತಾರೆ. ಹೀಗೇನೋ ಒಂದು ಘಟನೆ ಜರುಗಬೇಕು ಅಂತ ನಾವು ತಿಳ್ಕೊಂಡಿವಿ. ಪ್ರತಿ ಕ್ಷಣವೂ ಈಶ್ವರನ ಘಟನೆ ನಡೀತಾನೆ ಇರ್ತದೆ, ಈಶ್ವರ ಘಟಿಸ್ತಾನೆ ಇರ್ತಾನೆ ಪ್ರತಿ ಕ್ಷಣವೂ. ಇದು ವ್ಯವಸ್ಥೆ, ಇದು ವ್ಯವಸ್ಥೆ ಬದಲಾಗೋದೇ ಇಲ್ಲ. ಹಿಮಾಲಯ ಪರ್ವತದ ಮಧ್ಯದಲ್ಲಿ ತುದಿಯಲ್ಲಿ ಹೋಗಿ ಕುಳಿತುಕೊಂಡು ನೀವು ಬೆಂಕಿಯನ್ನು ಹುಡುಕಾಡಿದ್ರೆ ತಂಪು ಬೆಂಕಿ ಸಿಗ್ತದೋ ಏನು ಹಾಟ್ ಬೆಂಕಿ ಸಿಗ್ತದೆ? ಹಿಮಾಲಯದಲ್ಲಿ ಎಂತ ಹಿಮಾಲಯದಲ್ಲಿ ಇದ್ರು ಕೂಡ ಬೆಂಕಿ ಬೆಂಕಿ, ಇದಕ್ಕೆ ವ್ಯವಸ್ಥೆ ಅಂತಿದೆ. ಆರ್ಡರ್, ಎವ್ರಿಥಿಂಗ್ ಈಸ್ ಇನ್ ಆರ್ಡರ್. ಆ ಆರ್ಡರ್ ನಮಗೆ ಹೇಗೆ ಲಭ್ಯತೆ ಅಂದ್ರೆ ಲಾ ಲಾ ಮೂಲಕವಾಗಿ ಲಭ್ಯತೆ. ಲಾಸ್, ಯೂನಿವರ್ಸಲ್ ಲಾಸ್, ಯೂನಿವರ್ಸಲ್ ಲಾಸ್. ಈ ಯೂನಿವರ್ಸಲ್ ಲಾಸ್ ಮೂಲಕವಾಗಿ ನಿಮಗೆ ಆರ್ಡರ್ ಲಭ್ಯ ಇದೆ. ಅದು ಈಶ್ವರನ ಆರ್ಡರ್. ವೆರೆವರ್ ದ ಆರ್ಡರ್ ಈಸ್ ಈಶ್ವರ ಈಸ್, ವೆರೆವರ್ ದ ಲಾ ಈಸ್ ಈಶ್ವರ ಈಸ್, ವೆರೆವರ್ ದ ವರ್ಡ್ ಈಸ್ ಈಶ್ವರ ಈಸ್. ತಿಳ್ಕೊಳಕ್ಕೆ ಏನ್ ಬೇಕು? ಕಣ್ಣಲ್ಲ, ತಿಳ್ಕೊಳಕ್ಕೆ ಏನ್ ಬೇಕು? ವಿವೇಕ, ಜ್ಞಾನ ಬೇಕು. ನಾವು ಈಶ್ವರ ನೋಡ್ಲಿಕ್ಕೊಂಡಿವಿ, ಈಶ್ವರ ತಿಳ್ಕೊಬೇಕು. ಪ್ರತಿ ಕ್ಷಣವೂ ಕೂಡ ಈಶ್ವರ ಲಭ್ಯ ಇದ್ದಾನೆ. ಸ್ವಲ್ಪ ಆ ಕಡೆಗೆ ಮುಖ ಬಳಸಿ ಕಣ್ಣು ತೆರೆಯೋಣ. ಈ ಪ್ರಕಾರವಾಗಿ ಅದು ಯಾವಾಗ ಆ ಪ್ರವೃತ್ತಿಗಳು ನಮ್ಮಲ್ಲಿರೋ ಟೆಂಡೆನ್ಸಿಗಳು ಹೋಗಿ ಆ ಆಕಾರದಲ್ಲಿ ಸೇರ್ಕೊಳ್ತವೆ, ಸೇರ್ಕೊಂಡಾಗ ಆ ವಸ್ತು, ಆ ವಿಷಯ, ಆ ಪದಾರ್ಥ ಅದು ನಮ್ಮೊಳಗೆ ಇಷ್ಟ ಅನಿಷ್ಟ ರಾಗ ದ್ವೇಷ ಕೋಪ ತಾಪ ಹಾಗೆ ಹೀಗೆ ಅಂತ ನಾನಾ ಪ್ರಕಾರವಾದ ಪರಿವರ್ತನೆಗಳನ್ನ ನಮ್ಮನ್ನು ಅಲಗಾಡಿಸಿಬಿಡ್ತದೆ. ನಾನಾ ಪ್ರಕಾರ, ಇವತ್ತು ಇಷ್ಟವಾದಂಥ ವ್ಯಕ್ತಿ ನಾಳೆ ಇಷ್ಟ ಆಗುವುದಿಲ್ಲ, ಬೆಳಗ್ಗೆ ಇಷ್ಟವಾದಂಥ ವ್ಯಕ್ತಿ ಸಂಖ್ಯೆ ಇಷ್ಟ ಆಗುವುದಿಲ್ಲ. ಹೀಗಾಗಿ ಜೀವ ಪ್ರತಿ ಕ್ಷಣವೂ ಏನ್ ಮಾಡ್ತಿರ್ತಾನೆ? ಅಲಗಾಡ್ತಾ ಇರ್ತಾನೆ, ಇದಾಡ್ತಾ ಇರ್ತಾನೆ. ಆಮೇಲೆ ಪ್ರಶ್ನೆಗಳು ಶುರು. ಏನು ಸ್ವಾಮೀಜಿ, ಭಗವಂತ ಇಂತ ಕೆಟ್ಟ ಪ್ರಪಂಚನ ಯಾಕೆ ಬಿಡಿಸಿದ್ದಾರೆ? ನನಗೇನೆ ಕಷ್ಟ ಕೊಡ್ಬೇಕಾಗಿತ್ತ? ಬೇರೆ ಯಾರು ಸಿಗ್ಲಿಲ್ವಾ? ಎಲ್ಲ ಬಿಟ್ಕೊಂಡು ನನಗೇನೆ ಇಷ್ಟು ಕಷ್ಟ ಕೊಡ್ಬೇಕಾ? ನಾನು ಏನು ಪಾಪ ಮಾಡಿ? ಏನು ಹಿಡ್ಕೊಳಕ್ಕೆ ಮಾತಾಡಲಿಕ್ಕೆ ಒಂದೊಂದು ಸಾವಿರಾರು ಪುರಾಣಗಳು, ಸಾವಿರಾರು ಹೇಳಿಕೆಗಳು. ಬೆಳಗಿನ ಸಂಜೆ ತನಕ ಒಂದು ದಿವಸ ನೀವು ಟಿ ವಿ ಚಾನಲ್ ಒಳಗಿರುವಂಥ ಎಲ್ಲ ಉಪದೇಶ ಕೇಳಿಬಿಡ್ರಿ, ತಲೆ ಕೆಟ್ಟ ಹುಚ್ಚಿಡು, ಹೋಗಿ ನಿಮಾನಿಸಿ ಸೇರಲ್ಲ ಅಂತ ಹೇಳಿ. ದಿಸ್ ಇಸ್ ದಿ ಪ್ರಕ್ರಿಯೆ, ಹೌ ಇಟ್ ಫಾಲೋಸ್. ಅಲ್ಲಿ ಅಲ್ಲಿ ಡೀಲಿಂಗ್ ಮಾಡಿಬಿಡಿ, ಅಲ್ಲೇ ಡೀಲಿಂಗ್ ಮಾಡ್ಬಿಡಿ. ಯಾವುದೇ ಪದಾರ್ಥ ಇರಲಿ, ಯಾವುದೇ ವಸ್ತು ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಅಪ್ಪ ಇರಲಿ, ಅಣ್ಣ ಇರಲಿ, ತಮ್ಮ ಇರಲಿ, ಅಕ್ಕ ಇರಲಿ, ಇದಲ್ಲಪ್ಪ ಹಾಗಿದ್ದಾರ. ಹೂವು ಅರಳುವುದು ಭಗವಂತನ ಆರ್ಡರ್ ಆಗಿದ್ದರೆ ಮುಳ್ಳು ಕೂಡ ಅದು ಇರಲೇಬೇಕು. ಅದು ವ್ಯವಸ್ಥೆ. ಉಸಿರು ಒಳಗೆ ಹೋಗೋದಂದ್ರೆ ಉಸಿರು ಹೊರಗೆ ಬರ್ತದೆ, ಅದು ವ್ಯವಸ್ಥೆ. ಉಂಡ ಆಹಾರ ಪಚನ ಆಗ್ತದೆ, ಅದು ವ್ಯವಸ್ಥೆ. ಯಾರೇ ನಿಂಗೆ ಹಿಂಗೆ ಮಾಡ್ಕೊಂಡು ಕೂತ್ರು ಪಚನ ಮಾಡ್ತಾರೆ. ಯು ಆರ್ ಡೂಯಿಂಗ್ ಯೋಗ. ಪಚನ ಯಾರು ಮಾಡೋದಿಲ್ಲ, ಪಚನ ಆಗ್ತದೆ. ಯಾರೂ ಉಸಿರಾಡಿಸೋದಿಲ್ಲ, ಉಸಿರಾಡ್ತಾರೆ ಜನ. ಯಾರೂ ನೋಡುವುದಿಲ್ಲ, ವಸ್ತುಗಳು ಕಾಣಿಸ್ತವೆ. ಯಾರೂ ಕೇಳುವುದಿಲ್ಲ, ಶಬ್ದಗಳು ಕೇಳಿಸ್ತವೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ಒಳಗೆ ಮತ್ತೆ ನೋಡ್ರಿ, ಎಲ್ಲವೂ ಕೂಡ ಆ ಭಗವಂತನ ಆರ್ಡರ್ನಲ್ಲಿ. ಲಾಸ್, ನಿಯಮಗಳು, ಯೂನಿವರ್ಸಲ್ ಲಾಸ್. ಹೋಲ್ ಯೂನಿವರ್ಸ್ ಈಸ್ ಇನ್ ಲಾ, ಇನ್ಕ್ಲೂಡಿಂಗ್ ಯುವರ್ ಇನ್ ಲಾ. ಹೋಲ್ ಯೂನಿವರ್ಸ್ ಈಸ್ ಇನ್ ಲಾ, ಇನ್ಕ್ಲೂಡಿಂಗ್ ಯುವರ್ ಇನ್ ಲಾ. ಬುದ್ಧಿ ಕೆಟ್ಟಿದೆ, ಔಟ್ಲಾ ಮಾಡ್ತೇವೆ. ಅನುಭವಿಸಬಾರ್ದು. ನಮ್ಮ ಸ್ತ್ರೀ ಮಗು ನೋಡ್ಕೋಬೇಕು, ಯಾರೆಲ್ಲ ಅವ್ರ ಅಜ್ಜಿನ ಯಾರು ಕಳಿಸ್ಬಿಟ್ವಿ, ಇವ್ರ ತಾತನ ಇಲ್ಲಿ ಕಳಿಸ್ಬಿಟ್ವಿ, ಮಗುನ ಯಾರು ನೋಡ್ಕೋಬೇಕು, ಯಾರು ಸ್ಕೂಲ್ಗೆ ಹೋಗ್ಬಿಟ್ಟು ಬರಬೇಕು, ಯಾರು ಕರ್ಕೊಂಡು ಬರಬೇಕು, ಅದು ಪಾಪ ಅನಾಥಾಗಿ ಬೆಳೀತು. ಈಶ್ವರ ಸಾಕ್ಷಾತ್ಕಾರಕ್ಕೆ ಕೇಳಿ, ಈಶ್ವರ ಸಾಕ್ಷಾತ್ಕಾರಕ್ಕೆ ಅನುಭವ ಬೇಕಾಗಿಲ್ಲ, ತಿಳುವಳಿಕೆ ಬೇಕು. ಇಷ್ಟು ಸುಂದರ ಸ್ಪಷ್ಟವಾದ ಕನ್ನಡ ಶಬ್ದ ಬೇರೆ ಯಾವುದು. ನಾವು ಈಶ್ವರ ಸಾಕ್ಷಾತ್ಕಾರಕ್ಕೆ ಅನುಭವ ಹುಡುಕ್ಲಿಕ್ಕತ್ತೀವಿ. ಕೇಳ್ಕೊಳ್ರಿ, ಅನುಭವಿಸಿದ್ದು, ಅನುಭವಿಸಲ್ಪಟ್ಟಂತ ವಸ್ತು, ಅನುಭವ ಇದು ಶಾಶ್ವತವಾಗಿ ಇರುವುದಿಲ್ಲ. ಈಶ್ವರ ಅನುಭವ ಆಗಿತ್ತು ಅಂದ್ರೆ ಶಾಶ್ವತವಾದ ಈಶ್ವರ ಸಿಗಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಅನುಭವ ಇರಬಹುದು, ನಾವು ವಿರೋಧ ಮಾಡುವುದಿಲ್ಲ, ಆದ್ರೆ ಸಬ್ಜೆಕ್ಟು ವಿಕಾರ. ಸಾಕು ಸಾಕು, ಇಷ್ಟು ಇಂಟ್ರೊಡಕ್ಷನ್ ಸಾಕು. ಇದೇ ನಿಮ್ಮ ಮುಂದೆ ಅನೇಕ ಭಾಗಗಳನ್ನು ತರೀತಾರೆ. ಮಾತುರ್ಮಾನಾಭಿನಿಷ್ಪತ್ತಿ ನಿಷ್ಪನ್ನಂ ಮೇಯಮೇತಿ ತತ್ ಮೇಯಾಭಿಸಂಗತಂ ತಚ್ಚ ಮೇಯಾಭತ್ವಂ ಪ್ರಪದ್ಯತಿ. ಮಾತುರ್ಮಾನಾಭಿನಿಷ್ಪತ್ತಿ ನಿಷ್ಪನ್ನಂ ಮೇಯಮೇತಿ ತತ್ ಮೇಯಾಭಿಸಂಗತಂ ತಚ್ಚ ಮೇಯಾಭತ್ವಂ ಪ್ರಪದ್ಯತಿ. ಮಾತು ಪ್ರಮಾತು ಅಂತ ಹೇಳ್ಕೊಟ್ಟಿನಿ ನಾನು ನಿಮಗೆ ಪೀಠಿಕೆಯಲ್ಲಿ. ಮಾತು ಪ್ರಮಾತು, ದಿ ವೆರಿ ಎಕ್ಸ್ಪೀರಿಯನ್ಸ್ ಹೂ ವಾಂಟ್ಸ್ ಟು ಗೇನ್ ದಿ ನಾಲೆಡ್ಜ್, ಜ್ಞಾನವನ್ನು ಪಡ್ಕೋಬೇಕು ಅಂತ ಯಾವನೊಳಗೆ ಇದ್ದಾನೆ ಅಭಿಮಾನದಿಂದ ಅವನು ಪ್ರಮಾತು. ಅದನ್ನೇ ಮಾತು, ಮಾತು ಅಂದರೆ ಪ್ರಮಾತು. ಮಾನ ಏನು, ಮಾನ ಅಂದರೆ ಪ್ರಮಾಣ. ವ್ಯಾಲಿಡ್ ಮೀನ್ಸ್ ಆಫ್ ನಾಲೆಡ್ಜ್ ಯಾವುದೋ ಇರಲಿ, ಅದು ಆಬ್ಜೆಕ್ಟಿವ್ ಜ್ಞಾನ ಇರಲಿ, ಸಬ್ಜೆಕ್ಟಿವ್ ಜ್ಞಾನ ಇರಲಿ, ಅದು ವಿಷಯದ ಜ್ಞಾನವೇ ಇರಲಿ ಅಥವಾ ಸ್ವರೂಪದ ಜ್ಞಾನವೇ ಇರಲಿ, ಎಲ್ಲಿವರೆಗೂ ಸರಿಯಾದ ಪ್ರಮಾಣವನ್ನು ನಾವು ಪ್ರಯೋಗ ಮಾಡೋದಿಲ್ವೋ ಅಲ್ಲಿವರೆಗೂ ಜ್ಞಾನ ಆಗುವುದಿಲ್ಲ. ಎದುರುಗಡೆ ಇಷ್ಟು ದೊಡ್ಡ ಗಿರಿವೇ ಇರಬಹುದು, ಆದರೆ ಎಲ್ಲಿವರೆಗೂ ನಾವು ಕಣ್ಣು ತೆರೆಯೋದಿಲ್ಲ, ಅಲ್ಲಿವರೆಗೂ ಅದು ಕಾಣ. ಈಗೇನು ಮಾಡ್ತಾ ಇದೀವಿ, ಹಾಗೆ ನಾವು ಕಣ್ಣು ತೆರೀತೀವಿ, ಪ್ರಯೋಗ ಏನು ಪ್ರಯೋಗ ಮಾಡ್ತೀವಿ, ನಮ್ಮ ಕಣ್ಣನ್ನು ಪ್ರಯೋಗ ಮಾಡ್ತೇವೆ. ಅಯ್ಯೋ ಎಲ್ಲಿ ಇದು ಕಾಣೋದೇ ಇಲ್ಲ, ಇದೇ ನೋಡ್ರಿ ಸ್ವಲ್ಪ ಸಲ ನೋಡ್ರಿ, ನಾ ಮತ್ತೆ ನೋಡ್ತಾನೆ, ಈಗೇನು ಮಾಡ್ಲಿಕ್ಕೆ ಮತ್ತೆ ಪ್ರಯೋಗ. ವ್ಯಾಲಿಡ್ ಮೀನ್ಸ್ ಆಫ್ ನಾಲೆಡ್ಜ್. ಉಪ್ಪಿನಕಾಯಿ ಸರಿಯಾಗಿದೆಯಾ ರುಚಿ ನೋಡಿ ಹೇಳ್ರಿ, ಏನ್ ಮಾಡ್ತೀರಿ, ಬಾಯ್ ಹಾಕೋ ನಿಮ್ದು, ಏನ್ ಮಾಡ್ಲಿಕ್ಕತ್ತೀರಿ, ನಿಮ್ಮ ಜಿಹ್ವ ನಾಲಿಗೆಯನ್ನ ಪ್ರಯೋಗ ಮಾಡ್ತಾ ಇದ್ದೀರಿ. ಇಲ್ಲ ಇನ್ನು ಸ್ವಲ್ಪ ಉಪ್ಪು ಹಾಕಿದ್ರೆ ಚಲೋ ಇರ್ತೀನಿ ಸರ್, ಪೂರಾ ಪ್ರಯೋಗ ಮಾಡ್ಬಿಡ್ರಿ. ಈಗ ಪ್ರಯೋಗ ಮಾಡಬೇಕು, ನಾವು ಪ್ರಯೋಗ ಮಾಡೋದೊಂದು ಕಲೆ. ಸೊ ಶಾಸ್ತ್ರಗಳು ಪ್ರಮಾಣ, ಜೀವ ಈಶ್ವರ ಐಕ್ಯವನ್ನು ತೋರಿಸುವಂಥ ಮಹಾವಾಕ್ಯಗಳು ಪ್ರಮಾಣ. ಈ ಪ್ರಮಾಣಗಳನ್ನು ಪ್ರಯೋಗ ಮಾಡಿದಾಗ ಮಾತ್ರ, ಹೇಗೆ ಪ್ರಯೋಗ ಮಾಡಬೇಕು ಹಾಗೆ ಪ್ರಯೋಗ ಮಾಡಿದಾಗ ಮಾತ್ರ ಆ ವಾಕ್ಯಗಳು ಜೀವಂತ ವಾಕ್ಯಗಳಾಗ್ತವೆ. ಹೇಗೆ ಪ್ರಯೋಗ ಮಾಡಬೇಕು ಹಾಗೆ ಮಾಡದೆ ಹೋದರೆ ಒಂದು ನಾ ಹೇಳಬೇಕಾಗಿಲ್ಲ, ತನ್ನ ಚೇತನ ಆವಾಗ ಡ್ರೈವ್ ಇಲ್ಲ, ಡ್ರೈವ್ ಇಲ್ಲ ಸರ್, ಯಾರನ್ನು ಕೂಡ ರುಚಿನೂ ಮುಟ್ಸೋದಿಲ್ಲ, ಯಾರನ್ನು ಕೂಡ ಉತ್ಸಾಹವನ್ನು ಮೂಡಿಸೋದಿಲ್ಲ. ಯಾಕೆ ಡ್ರೈವ್, ನೀನು ಉತ್ಸಾಹ ಮೂಡಿಸಲಿಕ್ಕೆ ನಾನಾ ಪ್ರಕಾರದ ಸರ್ಕಸ್ ಮಾಡಬೇಕು. ಹಿಂಗೆ ಹಿಂಗೆ ಮಾಡ್ರಿ, ಹಂಗೆ ಹಂಗೆ ಮಾಡ್ರಿ, ಹಂಗೆ ಹಂಗೆ ಮಾಡ್ರಿ, ಮತ್ತೆ ಅದಕ್ಕೆ 5,000 ರೂಪಾಯಿ ಕೊಡ್ರಿ, ಅದಕ್ಕೆ 2,000 ರೂಪಾಯಿ ಕೊಡ್ರಿ. ಈ ಶಾಸ್ತ್ರದ ವಾಕ್ಯಗಳಿಗೂ ಪ್ರಮಾಣ. ಈ ಪ್ರಮಾಣವನ್ನ ಯಾರು ಪ್ರಯೋಗ ಮಾಡ್ತಾರೆ ಅವರಿಗೆ ಆಚಾರ್ಯ ಅಂತ ಕರೀತಾರೆ. ಯಾರ ಮೇಲೆ ಪ್ರಯೋಗ ಮಾಡ್ತಾರೆ ಅವರು ಪ್ರಮಾತೃ. ಅವರಿಗೆ ಏನು ತಿಳ್ಕೋಬೇಕಾಗಿದೆ? ಪ್ರಮೇಯ. ವೆರಿ ಸಿಂಪಲ್. ಪ್ರಮಾತೃ, ಪ್ರಮೇಯ, ಪ್ರಮಾಣ. ಅವಾಗೇನಾಗ್ಬಿಡ್ತದೆ? ಪ್ರಮಾಣ ನಿಷ್ಪನ್ನಂ ಮೇಯಂ ಇತ್ತಿತ್ತ. ಅವಾಗೇನಾಗ್ಬಿಡುತ್ತೆ? ಪ್ರಮೇಯ. ಮೇಯ ಅಂದ್ರೆ ಪ್ರಮೇಯ. ಹಾಗಾದ್ರೆ ಪ್ರಮಾತೃ ಹೌದು, ಆಮೇಲೆ ಮಾನ ಪ್ರಮಾಣ, ಈ ನೈತಿಕ ಪ್ರಮಾತೃ ಮತ್ತು ಪ್ರಮಾಣ. ಪ್ರಮಾತೃ ಯಾರು? ಪ್ರಮಾತೃ ಇನ್ ಹಿಸ್ ಒರಿಜಿನಾಲಿಟಿ ಯಾರವನು? ಪ್ರತಿಬಿಂಬ. ಪ್ರತಿಬಿಂಬ, ಈ ಪ್ರತಿಬಿಂಬ ಮಾನ ಪ್ರಮಾಣ ಅಭಿನಿಷ್ಪತ್ತಿ. ಏನಾಗ್ಬಿಡ್ತೀಗ? ಆಕ್ಟಿವೇಟ್ ಆಗ್ಬಿಡ್ತೀಗ. ಯಾವುದು? ನಮ್ಮ ಇಂದ್ರಿಯ ಇತ್ಯಾದಿಗಳು, ಪ್ರಮಾಣಗಳು ಆಕ್ಟಿವೇಟ್ ಆಗ್ಬಿಡು. ಯಾವಾಗ ಅವು ಆಕ್ಟಿವೇಟ್ ಆಗ್ಬಿಡ್ತವೆ ಆವಾಗ ನಿಮ್ಮ ಎದುರುಗಡೆ ಏನಿರ್ತದೆ? ವಿಷಯ, ಪ್ರಮೇಯ. ಅರ್ಥ ಆಯ್ತಾ? ಈ ಪ್ರತಿಬಿಂಬ ಈ ಇಂದ್ರಿಯಗಳ ಮೂಲಕವಾಗಿ ಯಾವಾಗ ಆಕ್ಟಿವೇಟ್ ಆಗ್ಬಿಡ್ತದೆ ಆವಾಗ ಎದುರುಗಡೆ ಏನಿದೆ? ವಿಷಯ, ಪ್ರಮೇಯ ಇರ್ತದೆ. ಈ ಪ್ರಮೇಯ ಏನ್ಮಾಡ್ತದೆ? ಅವನ ಮೇಯಂ ಏತಿ ಪ್ರಮೇಯವನ್ನು ಹೊಂದುತ್ತದೆ. ಹೊಂತಿಗ ಈ ವಸ್ತುವಿನಲ್ಲಿ ಯಾರು ಪ್ರವೇಶ ಆದ್ರೆ, ಈಗ ಯಾರು ಪ್ರವೇಶ ಆದ್ರು? ಪ್ರಮಾಣ. ಪ್ರಮಾಣ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಪ್ರಮಾತೃ ಅಂದ್ರೆ ನಾನು ಅಂತ ಅರ್ಥ. ಯಾವ ನಾನು? ಸಚ್ಚಿದವನಂತ ಆತ್ಮ ನಾನಲ್ಲ, ಜೀವಾತ್ಮ. ಕರೆಕ್ಟ್ ಆಯ್ತಾ? ಈ ಜೀವಾತ್ಮ ಈ ಇಂದ್ರಿಯಗಳ ರೂಪವಾಗಿ ಈ ವಿಷಯವನ್ನ ಪ್ರವೇಶ ಮಾಡ್ತಾರೆ. ಸುಮ್ಮನೆ ಪ್ರವೇಶ ಆಗಿಲ್ಲ, ತಿಳುವಳಿಕೆಯೊಳಗಿರ್ಬೇಕು. ಯಾರ್ಯಾರು ಕರ್ಕೊಂಡು ಪ್ರವೇಶ ಆಗ್ಯಾನ? ಸತ್ವ, ರಜಸ್ಸು, ತಮಸ್ಸು, ರಾಗ, ದ್ವೇಷ, ಸಂಸ್ಕಾರ, ಇನ್ನೇನು ವಾಸನ, ಮತ್ತೇನದೆ ಎಲ್ಲ ತುಂಬಲ್ರಿ. ಕಾಮ ಕ್ರೋಧ ಆದಿಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ K² ಎಲ್ಲಂ ಕ್ಯೂಬ್ ಅಂತ ಕರೀತಾರೆ. ಕಾಮ ಕ್ರೋಧ K² ಲೋಭ ಎಲ್ಲ, ಮೋಹ ಮದ ಮತ್ಸರ MQ. ಇದು ನಮ್ಮ ಟೀಚಿಂಗ್ ನೋಡ್ರಿ. K² ಹರಿಷಡ್ ವರ್ಗ. ಯಾವ ಈಗಿನ ಹುಡುಗರು ಬಾಯಾಗ ಬರಂಗಿಲ್ಲ. K² MQ ಸೈಂಟಿಫಿಕ್ ಅಂತಾರೆ. ಪೂರ್ತಿ ಅಂತ ಸೈಂಟಿಫಿಕ್ K² MQ ಇವೆಲ್ಲ ತಗೊಂಡು ಅದು ಮೇಯಂ ಏತಿ, ಅದು ಆ ಪ್ರಮೇಯ ಅವಸ್ಥೆಯನ್ನು ಹೊಂದುತ್ತದೆ. ತಜ್ಜ ಮೇಯ ಅಭಿಸಂಗ ತಂ ಸತ್, ಅದನ್ನ ಸಂಬಂಧವನ್ನು ಹೊಂದಿದ ಮೇಲೆ ಅದು ಎಲ್ಲರಿಗೂ ಕೂಡ ಏನಾಗ್ತದೆ? ಅದು ಸತ್ಯ ಅಂತ ಅನಿಸ್ಬಿಡ್ತದೆ. ಮೇಯಾಭತ್ವಂ, ಮೇಯಾಭತ್ವ ಅಂತಂದ್ರೆ ಘಟ ಇತ್ಯಾದಿ ವಿಷಯಗಳಲ್ಲಿ ನಾವು ಸತ್ಯತೆಯನ್ನು ತೋರಿಸ್ಬಿಡ್ತೀವಿ. ಸತ್ಯಂ ಘಟ ಇತ್ಯಾದಿಗಳು ಸತ್ಯಂ. ಎಷ್ಟು ಸತ್ಯ? ಹೆಂಗಿದೆಯೋ ಹಂಗೆ, ಆಸ್ ಇಟ್ ಈಸ್. ಅದಿಗಳು ಶಬ್ದ ಹಾಕಿದವರು ಮೇಯ ಮೇಯಾ ಭತ್ವಂ ಪ್ರಪದ್ಯತೆ. ಅಭತ್ವಂ ಪೂರ್ತಿಯಾಗಿ ತುಂಬಿಕೊಂಡು ಅದು ಸತ್ಯ ಅಂತ ಪ್ರಪದ್ಯತೆ ಹೊಂದುತ್ತೀವಿ. ಅಂದರೆ ಏನು ಹೇಳಿಕತ್ತೀರಿ? ನಾವು ಬಂದಿದ್ದಕ್ಕೆ ಮೋಕ್ಷಕ್ಕೆ ನೀವು ಏನೇನು ಬಂದದ್ದು ಏನು ಶಬ್ದ ಉಪಯೋಗ ಮಾಡಿಕತ್ತೀರಿ? ಯಾಕೆ ಇದನ್ನೆಲ್ಲ ಹೇಳಿಕತ್ತೀರಿ? ನೀವು ಹಿಂಗೆ ಆಗಿದ್ರೆ ಏನಾಗಬೇಕಾಗಿದೆ? ಮತ್ತೆ ಅದೇ ಹಳೆ ರೆಕಾರ್ಡ್ ಆಯ್ತಪ್ಪ ಕೇಳೋ ಹೇಳ್ತೀವಿ. ಸತ್ಯೇವಂ ವಿಷಯೌ ದೋಸ್ತೋ ಘಟೋ ಮೃಣ್ಮಯ ಧೀಮಯೌ ಮೃಣ್ಮಯೋ ಮಾನವೀಯ ಸಾಕ್ಷಿ ಭಾಷ್ಯಸ್ತು ಧೀಮಯ ಸತ್ಯೇವಂ ವಿಷಯೋ ದೋಸ್ತಃ ಸ್ತೋ ಅಂತಿದೆಯಲ್ಲ ಅದು ತಪ್ಪಲ್ಲ, ಅದು ಕಾಟಕಿಸ್ತಃ ಅಂತ ಮಾಡ್ಬೇಡ್ರಿ. ನಾವು ಬಿಡಿಸಿದ್ರೆ ಅದಕ್ಕೆ ವಿಸರ್ಗ ಬರ್ತದೆ, ನಾವು ಬಿಡಿಸದೆ ಹೋದ್ರೆ ಸ್ತೋ ಅಂತಾನೆ ಹೇಳ್ಬೇಕು. ಹೆಂಗೆ ಸತ್ಯೇವಂ ವಿಷಯೋ ದೋಸ್ತೋ ಘಟೋ ಮೃಣ್ಮಯ ಧೀಮಯೋ, ನಾವು ಬಿಡಿಸ್ಲಿಲ್ಲ ನೋಡ್ರಿ, ಅವಾಗ ಸ್ತೋ ಅಂತಾನೆ ಹೇಳ್ಬೇಕು. ನಾವೀಗ ಬಿಡಿಸಿ ಹೇಳ್ತೀವಿ ನೋಡ್ರಿ, ಸತ್ಯೇವಂ ವಿಷಯೋ ದೌಸ್ತಃ, ಅರ್ಥ ಆಯ್ತಾ? ಘಟೋ ಮೃಣ್ಮಯ ಧೀಮಯೋ ಮೃಣ್ಮಯೋ ಮಾನಮೇಯ ಸ್ಯಾತ್ ಸಾಕ್ಷಿ ಭಾಷ್ಯಸ್ತು ಧೀಮಯ. ಒಂದು ಘಟದ ಉದಾಹರಣೆ ಕೊಡ್ತಾರೆ ಇಲ್ಲಿ. ಘಟವು ಒಂದು ಘಟ, ಇದು ವಿಷಯ ಅಂತ ಕರೀತು. ಅನೇಕ ವಿಷಯಗಳಿವೆ. ವಿಷಯ ಅಂದ್ರೇನು? ಆಬ್ಜೆಕ್ಟ್ಸ್ ಆಫ್ ಎಕ್ಸ್ಪೀರಿಯನ್ಸ್, ಅನುಭವಿಸಲ್ಪಡಬೇಕಾದಂತಹ ವಸ್ತುಗಳು, ಪದಾರ್ಥಗಳು, ವ್ಯಕ್ತಿಗಳು, ಜೀವರಾಶಿಗಳು, ಉಪಾಧಿಗಳು ಎಷ್ಟಿವೆಯೋ ಅವಷ್ಟು ವಿಷಯಗಳೇ. ಸುತ್ತಲೂ ವಿಷಯಗಳಿವೆ. ಈ ನೀರು ಒಂದು ವಿಷಯ, ಗಾಳಿ ಒಂದು ವಿಷಯ, ಆಕಾಶ ಕೂಡ ಒಂದು ವಿಷಯ, ಭೂಮಿ ಕೂಡ ಒಂದು ವಿಷಯ. ವಿಷಯ ಅಂದ್ರೆ ಏನಂತ ಹೇಳಿದ್ರೆ ನಿಮಗೆ, ವಿಷಯ ಇವರೆಲ್ಲ ವಿಷಯಗಳು. ಇವುಗಳಲ್ಲಿ ಒಂದು ವಿಷಯ ತಗೊಂಡಂತೆ, ಇದೊಂದು ವಿಷಯ ನಿಮ್ಮ ಎದುರಿಗಿದೆ, ಇದು ಒಂದು ವಿಷಯ. ಈ ಘಟ ಅನ್ನುವಂತಹ ಒಂದು ವಿಷಯ ನಾವು ತಗೊಂಡಿದ್ದಾದ್ರೆ ಇದ್ರೊಳಗೆ ಬರೆಯುತ್ತಾರೆ ದೌಸ್ತಃ, ಬರಿ ಮಿರಾಕ್ಯುಲಸ್ ಟೀಚಿಂಗ್ ಹೇಳ್ತೀನಿ ಕೇಳಿ. ಎರಡುಗಳು ಇವೆ ಅಂತ ಹೇಳ್ತಾರೆ. ಎರಡು ಘಟ ಅಂತಿಲ್ಲ ಹೇಳ್ತಾರೆ ನೋಡಿ, ದೌಸ್ತಃ ಎರಡು. ಮೊನ್ನೆ ನೀವೇ ಹೇಳಿದ್ರಿ ನಮ್ಮೂರಲ್ಲಿ ಕಟ್ಟಕ್ಕೆ ಬಂದದ ಹೋಗ್ಬೇಕು ಅಂತ ಹೇಳಿದ್ವಿ, ನೀವಿನ್ನೂ ತನಕ ಹೋಗಿ ಬರಲಿಲ್ಲ. ನಿಮಗೆ ಎರಡು ಯಾಕೆ ಕಾಣ್ತಾವ, ನಮಗೆ ಒಂದು ಯಾಕೆ ಕಾಣ್ತಾವ? ಇಲ್ಲಪ್ಪ, ಇಲ್ಲಿ ಎರಡು ಘಟ ಇದೆ. ಯಾವ ಎರಡು ಘಟ ಆದ್ರೆ ಅವ್ರು ಹೇಳ್ತಾರೆ, ಒಂದು ಮೃಣ್ಮಯ, ಇನ್ನೊಂದು ಧೀಮಯ ಅಥವಾ ಮನೋಮಯ. ಗೊತ್ತಾಯ್ತಾ? ಒಂದು ಮೃಣ್ಮಯ, ಈಶ್ವರ ಕೃತ ಮೃಣ್ಮಯ ಈಶ್ವರ ಕೃತ. ಇನ್ನೊಂದು ಮನೋಮಯ ಧೀಮಯ, ಅವರವರ ಬುದ್ಧಿಕೃತ. ಅರ್ಥ ಇದೀಗ? ಅವರವರ ಬುದ್ಧಿಕೃತ. ಈ ಬುದ್ಧಿ ಚಟ ಇದ್ರೊಳಗಿರುವಂತಹ ಕ್ಯಾರೆಕ್ಟರ್ಸ್ ನೋಡ್ರಿ, ಎಷ್ಟು ಉದ್ಯಮ ಸತ್ವ ಅಂದರೆ ಉತ್ತಮ ಪ್ರವೃತ್ತಿ ಟೆಂಡೆನ್ಸಿಗಳು, ಮಾತ್ರ ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯಗಳು ಇಂದ್ರಿಯಗಳು ಇವೆಲ್ಲವುಗಳಿಂದ ಸಹಿತವಾದಂತಹ ಈ ಬುದ್ಧಿ, ಈ ಅಂತಃಕರಣ, ಈ ಮನಸ್ಸು ಎಲ್ಲ ಒಂದೇ ಅರ್ಥ. ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಎಲ್ಲ ಸೇರಿಸಿ ಬಂದ ಸಾರ ಸಗಟು ಉಪಯೋಗ ಮಾಡಿಬಿಡಿ. ಸಪರೇಟ್ ಲೆಕ್ಕ ಹಾಕಲಿಕ್ಕೆ ಅದಕ್ಕೆ ಕೊನೆಯೇ ಇಲ್ಲ, ಬೇಕಾದಷ್ಟಿವೆ. ಎಲ್ಲ ಸೇರಿಸಿ ಅದು ಒಳಗೆ ಒಂದು ಸೂಕ್ಷ್ಮವಾದಂಥ ಒಂದು ಉಪಕರಣ, ಅದರೊಳಗೆ ಇದೆಲ್ಲ ಇಟ್ಕೊಂಡಿರ್ತದೆ. ಅದರೊಳಗೆ ಇದು ಚೈತನ್ಯದ ಪ್ರತಿಬಿಂಬ ಪ್ರವೇಶ ಆಗಿ, ಈ ಚೈತನ್ಯದ ಪ್ರತಿಬಿಂಬ ಪ್ರವೇಶ ಆಗಿ. ಅದೇ ಮೊನ್ನೆ ಯಾರು ಪ್ರಶ್ನೆ ಕೇಳಿದ್ರು, ಮೊಟ್ಟ ಮೊದಲು ಇದು ಪ್ರವೇಶ ಎಲ್ಲ ಆಯ್ತು, ಯಾರು ಕೇಳಿದ್ರು? ನೀವು ಕೇಳ ಸ್ವಾಮೀಜಿ. ಕರೆಕ್ಟ್. ಸೊ ಪ್ರವೇಶ ಎಲ್ಲ ಆಯ್ತು ಕಾಲೇಜಂದ್ರು, ಅದಕ್ಕೆ ಮುಂಚೆ ಇರೋದು ಅದ್ರ ಹಿಂದಿನ ಜನರು, ಅದಕ್ಕೆ ಮುಂಚೆ ಇರೋದು ಅದ್ರ ಹಿಂದಿನ ಜನರು, ಅದಕ್ಕೆ ಮುಂಚೆ ಇರೋದ ಸೃಷ್ಟಿಯ ಆದಿ ಕಾಲದಲ್ಲಿ ಎಲ್ಲಿ ಆಯ್ತು? ಮಾಯಾ, ಈಶ್ವರಿ ಮಾಯಾ. ಎರಡನೇ ದಿವಸ ಹೊತ್ಕೊಂಡಿದ್ದ ಸಂತೆ ಇತ್ತು, ಹೌದಾ? ಈಶ್ವರಿ ಮಾಯಾ, ಅಲ್ಲಿಂದ ಎಲ್ಲ ಸ್ಟಾರ್ಟ್ ಆಯ್ತು. ಏನು ಎಲ್ಲ ಸತ್ವ ಸ್ತಂಭಗಳಿರತಕ್ಕಂತೆ ಅದಕ್ಕೇನಂತಾರೆ ಪಂಚೀಕರಣ, ಅಪಂಚೀಕೃತ ಪಂಚಮಹಾಭೂತಗಳು, ಪಂಚೀಕರಣ ಪಂಚಮಹಾಭೂತಗಳು, ಪಂಚೀಕೃತ ಪಂಚಮಹಾಭೂತ ಅವುಗಳಿಂದ, ಅವುಗಳಲ್ಲಿ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಿಂದ ಸಹಿತ ಅಂತ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳು ಎಲ್ಲ ಬ್ಲಾ ಬ್ಲಾ ಬ್ಲಾ ಬ್ಲಾ ಬ್ಲಾ ಬ್ಲಾ ಬ್ಲಾ ತತ್ವಬೋಧ ಆತ್ಮಬೋಧ ಎಲ್ಲ ತಗೊಂಡ್ಬಂದ್ರು, ಎಲ್ಲ ಸೇರಿಸಿ ಸೃಷ್ಟಿ. ಇಲ್ಲಿ ಏನಾಗಿದೆ ನೋಡಿ, ಈ ಮನಸ್ಸು ಬುದ್ಧಿಗಳು ತಮ್ಮ ಒಳಗೆ ಅಡಗಿಕೊಂಡಿರುವಂತಹ ಇವೆಲ್ಲ ಬೀಜ ಗುಣಗಳಿಂದ ಸಹಿತವಾಗಿ ಅದು ಇಂದ್ರಿಯಗಳನ್ನು ಆಕ್ಟಿವೇಟ್ ಮಾಡಿ ಆ ಮೂಲಕವಾಗಿ ವಿಷಯವನ್ನು ಪ್ರವೇಶ ಮಾಡ. ಆದರೆ ಪ್ರವೇಶ ಮಾಡಿದ್ರೆ ನಾನೇ ತಾನೇ ಜೀವಭಾವದಿಂದ ಇದ್ದೇನಲ್ವ ಅಲ್ಲಿ? ನಾನು ಜೀವಭಾವದಿಂದ ಯಾಕಿದ್ದೀನಿ? ಕ್ಲಾರಿಟಿ ಸಿಗುತ್ತೆ ನೋಡ್ರಿ ಎಲ್ಲರಿಗೆ. ನಾನು ಜೀವಭಾವದಿಂದ ಅಲ್ಲಿ ಯಾಕಿದ್ದೇನೆ ನಾನು? ಏಕೆಂದ್ರೆ ನಾನು ಈಶ್ವರ ಭಾವನೆ ತಿಳ್ಕೊಂಡಿಲ್ಲ. ಅರ್ಥ ಆಯ್ತಾ? ಹಾಗಾದ್ರೆ ಯಾತಕ್ಕಾಗಿ ನಾನು ಜೀವ ಆಗಿದ್ದೀನಿ? ಅಜ್ಞಾನದಿಂದ, ಅಜ್ಞಾನದಿಂದ. ಈ ಅಜ್ಞಾನ ಇರೋ ತನಕನೂ ಪ್ರವೇಶ ಆಗೋದು ವಿಡ್ರಾ ಆಗೋದು, ಪ್ರವೇಶ ಆಗೋದು ವಿಡ್ರಾ ಆಗೋದು, ಪ್ರವೇಶ ಆಗೋದು ವಿಡ್ರಾ ಆಗೋದು, ಇದು ಇರೋದೇ. ಎಲ್ಲಿವರೆಗೂ ಪ್ರವೇಶ ವಿಡ್ರಾ, ಪ್ರವೇಶ ವಿಡ್ರಾ ಆಗ್ತದೆ ಅಲ್ಲಿವರೆಗೂ ಹುಟ್ಟು ಸಾವುಗಳು. ಎಲ್ಲರಿಗೂ ಹುಟ್ಟು ಸಾವು ಇರ್ತದೆ ಅಲ್ಲಿವರೆಗೂ ಸಂಸಾರ. ಕೊಯ್ಯಾ ಕೊಯ್ಯಾ ಅಂದ್ರೆ ಸ್ತಃ ಘಟೌ ಸ್ತಃ ದೌ ಘಟೌ ಸ್ತಃ ಏಕ ಮೃಣ್ಮಯ ದ್ವಿತೀಯ ಧೀಮಯ. ಆಯ್ತಲ್ಲ, ಈಗ ನಮಗೆ ಇನ್ನೊಂದು ವಿಷಯ ತಿಳಿಸ್ರಿ. ಮೃಣ್ಮಯ ಅನ್ನುವಂಥದ್ದು ಇಂದ್ರಿಯಗಳು ಗುರುತಿಸ್ತವೆ. ಮೃಣ್ಮಯ ಅನ್ನೋದನ್ನ ಇಂದ್ರಿಯಗಳು ಗುರುತಿಸ್ತವೆ. ಆದ್ರೆ ಈ ಧೀಮಯ ಅನ್ನೋದನ್ನ ಯಾರು ಗುರುತಿಸ್ತಾರೆ? ನೀವೇ ಸ್ವಲ್ಪ ಕಾಂಟೆಂಪ್ರೇಟ್ ಮಾಡಿ, ಒಳಗಡೆ ನೋಡಿ, ಏನಕ್ಕೆ ನೋಡಿ ಸ್ವಲ್ಪ. ಇಂದ್ರಿಯ ಕಣ್ಣಿನಿಂದಾಗಿ ಇದು ಮೃಣ್ಮಯ ಅಂತ ಗೊತ್ತಾಯಿತು. ಸ್ವಲ್ಪ ಶಬ್ದ ನೋಡಿದ್ವಿ, ಸುಟ್ಟದೆ, ಅದರದ್ದು ಸ್ವಲ್ಪ ಕೆರೆದ್ವಿ. ಓಕೆ, ಸ್ಪರ್ಶ ಜ್ಞಾನ, ಚಕ್ಷು ಜ್ಞಾನ, ಶಬ್ದ ಜ್ಞಾನ ಎಲ್ಲವನ್ನು ಪ್ರಯೋಗ ಮಾಡಿದ ಮೇಲೆ ಏನಾಯ್ತು? ಮೃಣ್ಮಯ. ಓಕೆ, ಠೀಕ್. ಮತ್ತೆ ಇದು ಮನೋಮಯ ಅನ್ನೋದನ್ನು ಯಾರು ಗುಚ್ಚಿದ್ರು? ಬುದ್ಧಿಸ್ತ ಚೈತನ್ಯ, ಬುದ್ಧಿ ಚೈತನ್ಯ ಅಲ್ಲ, ಬುದ್ಧಿಸ್ತ ಚೈತನ್ಯ, ಪ್ರತಿಬಿಂಬಿತ ಚೈತನ್ಯ. ಆ ಪ್ರತಿಬಿಂಬಿತ ಚೈತನ್ಯ ಮನಸ್ಸು ಬುದ್ಧಿಗಳಲ್ಲಿ ಏಕವಾಗಿ ಏನ್ ಮಾಡ್ತು? ಸಾಕ್ಷಿಯಾಗಿದ್ದು ಬಂದು ಗೊತ್ತಿ. ಡೋಂಟ್ ಸೇ ದರ್ ಇಸ್ ನೋ ಬಡಿ, ನೆವರ್ ಸೇ ದರ್ ಇಸ್ ನೋ ಬಡಿ. ನೀವು ಕೂತ್ಕೊಂಡೇ ಹೇಳ್ರಿ, ಇಲ್ಲಿ ಯಾರು ಇಲ್ಲ ಅಂತ ಹೇಳ್ರಿ. ಯಾರು ಇಲ್ಲ ಅಂತ ಹೇಳೋರು ಇದ್ದಾರೆ? ಇಲ್ಲ. ಮಹಾರಾಜ ಕೇಳ್ತಾನೆ, ಒಳ ಸಿಂಹಾಸನ ಕೂತಿರ್ತಾನೆ, ಯಾರಲ್ಲಿ? ಆ ಉತ್ತರ ಕೊಡ್ತ, ಇಲ್ಲಿ ಯಾರು ಇಲ್ಲ, ಇಲ್ಲಿ ಯಾರು ಇಲ್ಲ ಅಂತ ಉತ್ತರ ಕೊಡ್ತಾನೆ. ಯಾರು ಇಲ್ಲ ಅಂತ ಉತ್ತರ ಕೊಡ್ಲಿಕ್ಕೆ ಅವ ಇದ್ದಾನೆ ಅಲ್ಲಿ. ಹಂಗೆ ಇಲ್ಲಿ ಕೂಡ ಮನಸ್ಸು ಬುದ್ಧಿಗಳನ್ನ ಮೂಲಕವಾಗಿ ಕೆಲಸ ಮಾಡೋರು ಯಾರು ಇಲ್ಲ ಅಂತ ಹೇಳಬಾರ. ಯಾಕೆ ಅಲ್ಲಿ ಇರ್ತಾರೆ? ಈ ರಾತ್ರಿ ಈಗ ನಿದ್ರೆಗೆ ಹೋಗ್ತೀವಿ, ಸ್ವಪ್ನ ಅವಸ್ಥೆ, ನಿದ್ರಾವಸ್ಥೆ ಹೋಗ್ತೀವಿ. ನಿದ್ರಾವಸ್ಥೆ ಹೋದ್ಮೇಲೆ ಏನಾಗ್ತದೆ? ಎಚ್ಚರ ಆಗ್ತದಲ್ಲ ನಮಗೆ. ಆವಾಗ ಯಾರು ಕೇಳ್ತಾರೆ, ಏನು ನಿದ್ದೆ ಚೆನ್ನಾಗಾಯ್ತಾ? ಮಲ್ಕೊಂಡಿದ್ದೇವೆ, ನಮಗೇನು ಗೊತ್ತು? ನಮ್ಗೆ ಗೊತ್ತಿಲ್ಲ. ಹೇಳ್ತಿರೋ ಹಾಗೆ ಹೇಳ್ತಿರೋ, ಮತ್ತೇನಂತ ಹೇಳ್ತೀರಿ? ಚೆನ್ನಾಗಾಯ್ತು, ಸ್ವಲ್ಪ ಚಳಿ ಇತ್ತು, ನಿದ್ದೆ ಹತ್ತಿದ್ಮೇಲೆ ಚೆನ್ನಾಗಾಯ್ತು. ಈಗ ನೀನು ಇಲ್ಲದೆ ಹೋದರೂ ಕೂಡ, ನಿನಗೆ ಯಾವ ಎಚ್ಚರವೂ ಇಲ್ಲದೆ ಹೋದರೂ ಕೂಡ ಚೆನ್ನಾಗಾಯ್ತು ಅಂತ ಹೇಳಲಿಕ್ಕೆ ಯಾರೋ ಇದ್ದಾರೆ ಅಂತ ಆಯ್ತಲ್ಲ. ಇದು ಎಚ್ಚರ. ಈ ಎಚ್ಚರದಲ್ಲಿ ಯಾರಿದ್ದಾರೆ? ನಾನು ಎಚ್ಚರದೇನು ಸ್ವಾಮಿ. ಈಗ ನಾವು ಕನಸಿಗೆ ಹೋಗ್ತೀವಿ, ಕನಸಿನಲ್ಲಿ ಯಾರಿದ್ದಾರೆ? ನಾನೇ. ಇಲ್ಲಿ ಎಚ್ಚರಿದ್ದಾಗ ನಾನು ಜಾಗೃತ ಅನ್ಸ್ಕೊಳ್ತೀನಿ, ಅಲ್ಲಿ ಕನಸಿನಲ್ಲಿ ಹೋದಾಗ ನಾನು ಏನಾದ್ರೂ ಡ್ರೀಮರ್ ಅನ್ಸ್ಕೊಳ್ತೀನಿ, ಅದು ಕನಸುಗಾರ ಅನ್ಸ್ಕೊಳ್ತೀನಿ. ಹೌದಾ? ಒಂದು ಹೇಳ್ರಲ್ಲ, ನೀವು ಕನಸುಗಾರ ಸತ್ಯನೋ ಏನು ಜಾಗೃತ ಸತ್ಯನೋ? ಇದಕ್ಕೊಂದು ಉಪನಿಷತ್ ಆದ್ರಿ, ಬರೇ 12 ಶ್ಲೋಕ ಮಾಂಡುಕ್ಯ ಉಪನಿಷತ್, ಬರೇ 12 ಶ್ಲೋಕ. ಅದಕ್ಕೆ ಕಾರಿಕ ಒಂದು 300-400 ಶ್ಲೋಕ ಕಾರಿಕ ಬರ್ತಾರೆ, ಅದಕ್ಕೆ ಭಾಷ್ಯ ಒಂದು 300 ಪುಟ ಬರ್ತಾರೆ. ಉಪನಿಷತ್ ಬರೀ ಇಷ್ಟೇ. ಅಷ್ಟು ವ್ಯಾಪಕವಾಗಿ ಈ ಅಧ್ಯಾತ್ಮ ವಿದ್ಯೆ ಹಮ್ಮಿಕೊಂಡ್ಬಿಟ್ಟಿದೆ. ಜಾಗೃತದಲ್ಲಿ ಇದ್ದವನು ನಾನೇ ಅಂತೀರಿ, ಸ್ವಪ್ನದಲ್ಲಿ ಇದ್ದವನು ನಾನೇ ಅಂತೀರಿ, ಎರಡರಲ್ಲಿ ಒಂದು ಹೇಳಿ. ಅವ ಇಲ್ಲಿ ಬಂದಾಗ ಜಾಗೃತ, ಅಲ್ಲಿ ಹೋದಾಗ ಮರೆ. ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀವಿ, ಒಂದ್ ಕಡೆ ಇರ್ಬಾರ್ದ? ಹಂಗ ಆಗೋದಿಲ್ಲ ಸ್ವಾಮಿ, ಹೋಗ್ಲಿ ಬಿಡು. ನಿದ್ರೆಯಲ್ಲಿ ಯಾರಿರ್ತಾರೆ? ದೇವರಿದ್ದಾನೆ. ಭಾವುಕರು ಕೂಡ ಉತ್ತರ, ನಿದ್ರೆಯಲ್ಲಿ ಯಾರಿದ್ದಾರೆ? ಭಗವಂತ ಇದ್ದಾನೆ. ಅವ್ರು ಒಂದೆರಡು ಉದಾಹರಣೆ ಕೊಡ್ತಾರೆ. ಏನ್ ಕೊಡ್ತಾರೆ? ಆಕ್ಸಿಡೆಂಟ್ ಅಲ್ಲಿ ಮಗು ಬದುಕ್ತು, ಎಲ್ಲರೂ ಸುತ್ತ ಎರಡು ವರ್ಷ ಮಗು ಬದುಕ್ತು. ಯಾಕಂದ್ರೆ ಆ ಮಗುವಿನಲ್ಲಿ ದೇವರಿದ್ದಾನೆ, ದೇವರ ಕಾಪಾಡ್ತಾರೆ. ಇನ್ನು ಹಿರಿಯರು ಇನ್ನೂ ಉತ್ತರ ಕೊಡ್ತಾರೆ, ನಿದ್ರೆ ಮಾಡುವಾಗ ಈಶ್ವರ ನಿಮ್ಮನ್ನು ಕಾಯ್ತಾ ಇರ್ತಾನೆ. ಎಷ್ಟೋ ಜನ ಕೇಳಬೇಕು ನೀವು ಹಿರಿಯರು ಕೊಡೋ ಉತ್ತರ. ನಾನ್ ಥಿಂಕಿಂಗ್ ಇಸ್ ದ ಥಿಂಕಿಂಗ್ ಇನ್ ವರ್ಲ್ಡ್. ಇಲ್ಲಿ ಈಗ ನೋಡೋಣಂತೆ, ನಿದ್ರೆಯೊಳಗೆ ಜಾಗೃತನಿದ್ದಾನ ಇಲ್ಲ, ಕನಸುಗಾರಿದ್ದಾನ ಇಲ್ಲ. ಹಾಗೆ ನಿದ್ರೆಯಲ್ಲಿ ಯಾರಿದ್ದಾರೆ? ನಿಮ್ಮ ನಿದ್ರೆಯೊಳಗೆ ನಾನಂತ ಇದ್ದಿದ್ದಲ್ಲ, ನನ್ನತ್ರ ನೋಡಲೇಬೇಕು. ನಿಮ್ಮ ನಿದ್ರೆಯೊಳಗೆ ನಾನು ಹೆಂಗಿರ್ಲಿಕ್ಕೆ ಸಾಧ್ಯ ಹೇಳ್ರಿ? ಯಾರಿದ್ದಾರೆ? ಜೀವಾತ್ಮ ಯಾರಿದ್ದಾರೆ? ನಾನಂತ ಹೇಳಿ ಏನಾಗಲ್ಲ. ಆದ್ರೆ ಅಲ್ಲಿ ಹೇಳ್ಕೊಳಕ್ಕೆ ನಾನು ಇಲ್ಲ ಅಷ್ಟೇ, ಎಚ್ಚರ ಆದ್ಮೇಲೆ ಅನುಭವ ಹೇಳ್ತೇನೆ. ಇಲ್ಲ ಅನುಭವ ಹೇಳ್ಬೇಕಾದ್ರೆ ನಾನು ಇದ್ರ ತಾನೆ ಅನುಭವ ಹೇಳೋದು. ನಾ ಏನಂತ ಇದ್ದೆ ಅಲ್ಲಿ, ಆ ಅನುಭವವನ್ನ ತಿಳಿದುಕೊಳ್ಳುವನ್ನು ಆಗಿದ್ದೆ. ಆದ್ರೆ ಗಟ್ಟಿಯಾದ ನಿದ್ರೆಯಲ್ಲಿ ಗಾಢ ತನಿ ನಿದ್ರ ಅಂತಾರೆ, ಗಾಢ ನಿದ್ರ ಅಂತಾರೆ, ಗಟ್ಟಿ ನಿದ್ರ ಅಂತಾರೆ. ಆ ಭಾವದ ಆಮೇಲೆ ಇನ್ನೊಂದು ಇಷ್ಟೇ ಬೇಕಾದ್ರೆ ಜಿಜ್ಞಾಸ ಮಾಡಿ ಬರ್ತಾ ಇರಬೇಕಾದ್ರೆ ಗಂಟೆಗಟ್ಟಲೆ ಮಾಡ್ಬೋದು, ದಿನಗಟ್ಟಲೆನೂ ಮಾಡ್ಬೋದು. ಈ ವಿಷಯಗಳ ಹಾಗೆ ನೋಡಿ ಎಷ್ಟು ಮಧ್ಯ ಮೋದಿ ಬಂದ್ಮೇಲೆ ಎಲ್ಲ ಫೇರ್ ರೇಟ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟು, ಟ್ರೈನ್ ರೇಟು, ಫ್ಲೈಟ್ ಒಂದು ಕಡಿಮೆ ಆಗಿದೆ, ಬಾಕಿ ಎಲ್ಲ ಜಾಸ್ತಿ ಆಗ್ಬಿಟ್ಟು. ಅದಕ್ಕೆ ನೋಡಿ, ಕಳೆದ ವರ್ಷ 50 ಜನ ಬಂದಿದ್ರು ಫ್ಲೈಟ್ ನೋಡಿ, ಈ ಸಲ 100 ಜನ ಬಂದಿದ್ರು. ಸೊ ಮೋದಿಗೆ ಕಾಂಗ್ರ್ಯಾಚುಲೇಟ್ ಮಾಡೋಣ ಅಂತ ನಮ್ಗೆ ಫ್ಲೈಟ್ ರೇಟ್ ಎಲ್ಲ ಕಡಿಮೆ ಮಾಡಿದ್ದೀವಿ, ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದೀವಿ. ನೆಕ್ಸ್ಟ್ ಟೈಮ್ ನಾವು ಹುಬ್ಬಳ್ಳಿಯಿಂದನೇ ಬರ್ತೀವಿ, ಡೈರೆಕ್ಟ್ ಡೆರಾಡೂರಿಗೆ, ಅಷ್ಟು ಅನುಕೂಲತೆ ಮಾಡ್ಕೊಡ್ತೀವಿ. ಎಲ್ಲಿ ಹುಬ್ಬಳ್ಳಿ, ಬಾಂಬೆ, ಬಾಂಬೆ ಇಟ್ಟು ಡೆರಾಡು, ಚಲೋ ಹೋಗಿ. ಸೊ ಎನಿವೆ, ಸೊ ನಾ ಹೇಳೋದೇನಂತಂದ್ರೆ, ಈಗ ಈ ಟ್ರೈನ್ ಫೇರ್ ನೋಡ್ರಿ, ಆಲ್ಮೋಸ್ಟ್ 80% ಆಫ್ ದಿ ಫ್ಲೈಟ್ ರೇಟ್. ಈಗ ನೀವು ಫ್ಲೈಟ್ಗೆ ನೀವು 6,000 ಕೊಟ್ಟಿದ್ರೆ, ಟ್ರೈನಿಗೆ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ಗೆ 4,000 ಕೊಡ್ತಾರೆ. 4,000 ಕೊಟ್ಟು ಯಾಕಪ್ಪ ಫಸ್ಟ್ ಕ್ಲಾಸ್ ನಾವು ಹೋಗ್ಬೇಕು, 6,000 ಕೊಟ್ಟು ಫ್ಲೈಟ್ ಆಗಿ ಹೋಗ್ತಾರೆ? ಹೌದಾ? ಒಬ್ಬನಂದ ಬೇಡ ಬೇಡ ಬೇಡ, ನಾವು ಕನ್ವಿನ್ಸ್ಮ್ಯಾಕ್ ಹೋಗ್ಬಿಟ್ಟು ಕನಸ್ ಕನಸ್ತಾನ ಹೋದ, ಹೋಗಿ ತಲುಪಿದ, ಋಷಿಕೇಶ್ ತಲುಪಿದ. ಆದ್ರೆ ಎಚ್ಚರ ತನ್ನ ಕ್ವಾಟ್ಮನ್ ಆಗಿದೆ. ಯಾಕಪ್ಪ? ಆದ್ರೆ ಎಚ್ಚರದ ಈಗ ಕನಸಿನ ಯಾವುದೇ ಚಟುವಟಿಕೆ ಅವನ ಉಪಯೋಗಕ್ಕೆ ಯಾಕೆ ಬರಲಿಲ್ಲ? ಬರ್ಬೇಕಾಗಿತ್ತಲ್ಲ. ಕನಸಿನ ವಿಮಾನ, ಕನಸಿನ ಪ್ರಯಾಣ, ಕನಸಿನ ಟಿಕೆಟ್, ಕನಸಿನ ಅನುಭವ, ಅದೆಲ್ಲ ಯಾಕೆ ಉಪಯೋಗ ಬರುವುದಿಲ್ಲ? ಮಾಯ ಅನ್ನೋಕ್ಕಿಂತ ಅದು ಇಲ್ಲ ಇಲ್ಲ ಸುಳ್ಳು. ನೀನು ಸತ್ಯ ಅಂತ ಹೊತ್ತು ನೋಡಿ ಹೇಳ್ತೀರ ಅಷ್ಟೇ. ಅಯ್ಯೋ ಹಾಕ ಕನಸ್ಬಿತ್ತ, ಹಂಗಾರೆ ಹಿಂಗೆ ಆಗ್ತದ್ರು ನನಗೆ. ಸುಳ್ಳು ಸುಳ್ಳು ಸ್ವಾಮಿ, ಜಾಗೃತ ಆದ್ರೂ ಸತ್ಯ ಹೌದಲ್ಲ. ಹೆಂಗ್ ಸತ್ತದ? ನಾನು ನಿನ್ನೆ ಹೇಳಿದೆ, ನಿಮ್ಮ ತಂದೆ ನನ್ನ ಕನಸಲ್ಲಿ ಬಂದು ನಿಮ್ಮ ಮನೇನ ಬರೆದು ಕೊಟ್ಟದ್ದಕ್ಕೆ ಈಗ ಎಚ್ಚರ ಆಗ್ತದೆ. ಬಂದು ನಿಮ್ಮನೆ ಬರೆದು ಕೊಡು ಅಂತ ಹೇಳಿದ, ಮನೆ ಖಾಲಿ ಮಾಡು ಅಂತ ಹೇಳ. ಯಾಕೆ ಉಪಯೋಗಕ್ಕೆ ಬರಬಾರ್ದು? ಸುಳ್ಳು ಸುಳ್ಳು. ಎಚ್ಚರವು ಕನಸಿನಲ್ಲಿಲ್ಲ, ಕನಸು ಎಚ್ಚರದಲ್ಲಿಲ್ಲ. ಎಚ್ಚರ ಕನಸುಗಳೆಲ್ಲೂ ನಿದ್ರೆಯಲ್ಲಿಲ್ಲ. ಕೇಳ್ಕೋ, ಕನಸು ಎಚ್ಚರದಲ್ಲಿಲ್ಲ, ಎಚ್ಚರವು ಕನಸಿನಲ್ಲಿಲ್ಲ, ಕನಸು ಎಚ್ಚರಗಳೆರಡು ನಿದ್ರೆಯಲ್ಲಿಲ್ಲ. ಇವು ಮೂರು ನಿನ್ನಲ್ಲಿಲ್ಲ. ಸಾಕೇನವ? ಈ ನಮಗೇನು ಅವಸ್ಥೆ ಅಂದ್ರೆ ಬರುದ್ರು ಅಂತ ತಿಳ್ಕೊಂಡ್ರೆ ಗೊತ್ತೇ ಇಲ್ಲ. ನಮ್ ವೇದಾಂತದೊಳಗೆ ಎಲ್ಲಿ ಬೇಕಾದ್ರೆ ತರ್ತೀವಿ, ಎಲ್ಲಿ ಬೇಕಾದ್ರೆ ಹೇಳ್ತೀವಿ, ಮತ್ತೆ ತಗೊಂಡು ಎಲ್ಲಿ ಬೇಕಾದ್ರೆ ಹೋಗಿ ಕಟ್ಟ. ಏನ್ ಸಮಸ್ಯೆ? ಕನಸು ಯಾವತ್ತಿಗೂ ಸುಳ್ಳು. ಅವರಿಗೆ ಮಾತ್ರ ಸತ್ಯ. ಯಾರಿಗೆ? ಯಾವನ ಕನಸು ಕಾಣ್ತಾ ಇದ್ದಾನೆ ಅವನಿಗೆ ಮಾತ್ರ ಸತ್ಯ. ಕನಸುಗಾರನಿಗೆ ಕನಸು ಸತ್ಯವೇ ವಿನಃ ಎಚ್ಚರದಾದವನಿಗೆ ಕನಸು ಸತ್ಯ. ಎಚ್ಚರ ಇದ್ದವನಿಗೆ ಎಚ್ಚರವೂ ಸತ್ಯವೇ ವಿನಃ ಕನಸಿನನಿಗೆ ಅಲ್ಲ. ಎಚ್ಚರ ಕನಸುಗಳು ಎರಡೂ ಕೂಡ ನಿದ್ರಸ್ಥನಲ್ಲಿಲ್ಲ, ಮೂರೂ ನಿನ್ನಲ್ಲಿ. ನೀನು ಎಲ್ಲದರಲ್ಲಿ ಇದ್ದೀಯ, ನೀನು ಎಲ್ಲದರಲ್ಲಿ ಇದ್ದೀಯ, ಆದರೆ ಅವು ಯಾವ ನಿನ್ನಲ್ಲಿ ಇಲ್ಲ. ಇದೇ ಸಿಂಪಲ್ ಟು ನೋ. ಇದೇ ಇದೇ ಪಂಚದರ್ಶಿ ಉದಾಹರಣೆ. ಸೊಸೆ ಅಂದಾಗೂ ಅವಳೇ, ಅಮ್ಮ ಅಂತ ಕೂಗಿದಾಗೂ ಅವಳೇ. ಏನ ಆಫೀಸ್ ಲೇಟ್ ಆಯ್ತು ರೆಡಿ ಮಾಡುವ, ಅವಳೇ. ಹಾಗಾಗಿ ಆ ಮೂರಲ್ಲಿ ಸತ್ಯ ಯಾವುದು? ಸಿಚುವೇಶನ್ ಸತ್ಯ ಮೂರು ಹೆಂಗ ಸತ್ಯ ಒಂದ ಸತ್ಯ ಯಾವಾಗ್ಲೂ ಒಂದೇ ಮೂರ ಸತ್ಯ ಯಾವಾಗ್ಲೂ ಒಂದೇ. ಹಂಗ್ರೆ ಈ ಮೂರಲ್ಲಿ ಯಾವ್ದು ಸತ್ಯ ಇಲ್ಲ ಅಂದ್ರೆ ಮೂರು ಸುಳ್ಳು ಅಂತ. ಯು ಆರ್ ನೈದರ್ ಮದರ್ ನಾನ್ ಯು ಆರ್ ವೈಫ್, ನೀನು ಯಾರು ಅಲ್ಲ, ಕೇವಲ ಚೈತನ್ಯ, ಕೇವಲ ಶುದ್ಧ ಚೈತನ್ಯ ಅನ್ನೋದನ್ನ ಅರ್ಥ ಮಾಡಿಕೊಂಡು ಇಲ್ಲಿ ನೋಡ್ಕೊಳ್ಳಿ. ಈ ಪ್ರಕಾರವಾದಂತಹ ಸಾಕ್ಷಿ, ನೀನು ಸಾಕ್ಷಿ. ಈ ಯಾವ ಸಾಕ್ಷಿ ಗೊತ್ತಾಯ್ತಾ? ಸಚ್ಚಿದಾನಂದ ಸಾಕ್ಷಿ ಅಲ್ಲ ಇದು, ಪ್ರತಿಬಿಂಬಸ್ಥ ಸಾಕ್ಷಿ. ಈ ಪ್ರತಿಬಿಂಬ ಇದೆಯಲ್ಲ, ಎಕ್ಸಾಕ್ಟ್ಲಿ ಸಚ್ಚಿದಾನಂದನಂತೆ. ಸಚ್ಚಿದಾನಂದ ಆತ್ಮನಂತೆ, ಆತ್ಮ ಏನು ಕಮ್ಮಿ ಇಲ್ಲ ನೋಡ್ರಿ. ಆ ಮನಸ್ಸು ಬುದ್ಧಿಗಳು ಚೇತನಗೊಳ್ಳುತ್ತವೆ. ಎಸ್, ಚೇತನಗೊಳ್ಳಬೇಕು, ಯಾಕೆ ಇದಕ್ಕೆ ಚೈತನ್ಯ ಇದೆ. ಅಲ್ಲ, ಅಲ್ಲಿಗೆ ನಿಂತ್ಕೋಬೇಡಿ. ಚೈತನ್ಯದಂತೆ ಚೈತನ್ಯ ಇದೆ. 32ನೇ ಶ್ಲೋಕ. ಅನ್ವಯ ವ್ಯತಿರೇಕಾಭ್ಯಾಂ ಧೀಮಯೋ ಜೀವ ಬಂಧಕೃತ ಸತ್ಯಸ್ಮಿನ್ ಸುಖ ದುಃಖೇ ಸ್ತಃ ತಸ್ಮಿನ್ ನಸತಿ ನದ್ವಯಂ. ಅನ್ವಯ ವ್ಯತಿರೇಕಾಭ್ಯಾಂ ಧೀಮಯೋ ಜೀವ ಬಂಧಕೃತ ಸತ್ಯಸ್ಮಿನ್ ಸುಖ ದುಃಖೇ ಸ್ತಃ ತಸ್ಮಿನ್ ನಸತಿ ನ ದ್ವಯಂ.